ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರಧಾನ ಮಂತ್ರಿ ಜನಧನ ಯೋಜನೆಯ ಖಾತೆಯನ್ನು ಹೊಂದಿದ್ದಲ್ಲಿ ಮತ್ತು ಪ್ರಧಾನ ಮಂತ್ರಿ ಜನಧನ ಖಾತೆ ತೆಗೆದು 10 ವರ್ಷಗಳಾಗಿದ್ದಲ್ಲಿ ಅಥವಾ ಕಾರ್ಯಾಚರಣೆಯಲ್ಲಿ ಇಲ್ಲದಿದ್ದರೆ ಕೂಡಲೇ ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಹತ್ತಿರದ SBI ಶಾಖೆಗೆ ಅಥವಾ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಹಾಗೂ ನಿಮಗೆ SBI ಖಾತೆ ಇಲ್ಲದಿದ್ದಲ್ಲಿ ಖಾತೆಯನ್ನು ತೆರೆದು ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ಮತ್ತು ಅಟಲ್ ಪೆನ್ಷನ್ ಯೋಜನೆಗಳಿಗೆ ಕೂಡಲೇ ನೋಂದಾಯಿಸಿಕೊಳ್ಳಲು ನಿಮ್ಮ ಹತ್ತಿರದ SBI ಶಾಖೆ ಅಥವಾ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ತಜ್ಞವಾಣಿ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಟೊಮ್ಯಾಟೊ ಬೇಸಾಯ ಇರಬಹುದು ಅಥವಾ ಟೊಮ್ಯಾಟೊ ತಳಿಗಳ ಬಗ್ಗೆ ವಿಶೇಷವಾಗಿ ನಾವು ಮಾಹಿತಿ ಮಾಡಿಕೊಳ್ಳೋಣ. ಟೊಮ್ಯಾಟೊ ಬೆಳೆಗಾರರು ಲಕ್ಷ ವಹಿಸಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಟೊಮ್ಯಾಟೊ ಯಾರು ಬೆಳಿಬೇಕು ಅಂತಂತೀರಿ ಅವರು ಕೂಡ ಲಕ್ಷ ವಹಿಸಬಹುದು. ಟೊಮ್ಯಾಟೊ ತಳಿಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಮಗೆ ತಿಳಿಸಿಕೊಡೋದಕ್ಕೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಜಾಹ್ನವಿ DR ಅವರು ನಮ್ಮ ಜೊತೆಗಿದ್ದಾರೆ. ಜಾಹ್ನವಿ ಅವರೇ ಹಾರ್ದಿಕವಾದಂತಹ ಸ್ವಾಗತ, ನಮಸ್ಕಾರ. ನಮಸ್ತೆ. ನಾವು ನೋಡ್ತಾ ಇದ್ದೀವಿ ಸಂಶೋಧನೆಯಿಂದ ಹೊಸ ಹೊಸ ತಳಿಗಳ ಉತ್ಪಾದನೆಯನ್ನ ನಮ್ಮ ಕೃಷಿ ವಿಜ್ಞಾನಿಗಳು ಮಾಡ್ತಾ ಇರೋದನ್ನ. ಸಾಕಷ್ಟು ಸಂಸ್ಥೆಗಳು ಇವತ್ತ ಹೊಸ ಸಂಕರ್ಣ ತಳಿಗಳನ್ನ ಬಿಡುಗಡೆ ಮಾಡುವಂತಹ ನಿಟ್ಟಿನೊಳಗೆ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದಾವೆ. ಅದೇ ರೀತಿಯಾಗಿ ದಿನ ದಿನ ಕಳೆದರೂ ಸಹಿತ ಹೆಚ್ಚು ಕಡಿಮೆ ಅತ್ಯಂತ ಅಲ್ಪಾವಧಿ ಒಳಗೆ ಇವತ್ತ ಸಂಕರ್ಣ ತಳಿಗಳನ್ನ ನಾವು ಮಾರ್ಕೆಟಿಗೆ ಬರುವುದನ್ನ ನೋಡ್ತಾ ಇದ್ದೀವಿ. ವಿಶೇಷವಾಗಿ ರೈತರ ಒಂದು ಆದಾಯವನ್ನ ಹೆಚ್ಚು ಮಾಡುವಂತಹ ನಿಟ್ಟಿನೊಳಗೆ ಟೊಮ್ಯಾಟೊ ಇರಬಹುದು, ಮೆಣಸಿನಕಾಯಿ ಇರಬಹುದು, ಕಲ್ಲಂಗಡಿ ಇರಬಹುದು, ಕರ್ಬೂಜ್ ಇರಬಹುದು, ಇಂಥವೇನು ತರಕಾರಿ ಬೆಳೆಗಳದಾವ ಇವುಗಳ ತಳಿಗಳು ಮಾರುಕಟ್ಟೆಗೆ ಬರ್ತಾ ಇರ್ತಾವ. ಇಂಥ ಯಾವ್ಯಾವ ಹೊಸ ತಳಿಗಳು ಬಂದವ ನಮ್ಮ ರೈತರಿಗೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಅವರಿಗೆ ಈ ಕಾರ್ಯಕ್ರಮದೊಳಗ ಯಾವ ತಳಿಗಳದಾವ, ಆಮೇಲೆ ಯಾವ ಹೊಸ ಹೊಸ ಸಂಕರ್ಣ ತಳಿಗಳದಾವ, ಯಾವನ್ನ ನಮ್ಮ ರೈತರು ಬೆಳಿಬಹುದು, ಯಾವ ತಳಿಗಳನ್ನ ನಮ್ಮ ರೈತರು ನಂಬಬಹುದು, ಈ ಎಲ್ಲ ವಿಚಾರವಾಗಿ ಅವರಿಗೆ ಒಂದು ಮಾಹಿತಿಯನ್ನ ತಾವು ಮಾಡಿಕೊಡ್ತೀರಿ. ಮೊದಲನೇದಾಗಿ ಟೊಮೆಟೊ ಬೆಳೆಯಲ್ಲಿ ಸಂಕರ್ಣ ತಳಿಗಳು ಅನೇಕವಾಗಿ ಇವಾಗ ಬಂದಿದ್ದಾವೆ ಸರ್ ಮಾರುಕಟ್ಟೆಗೆ. ಪ್ರಥಮವಾಗಿ ಹೇಳಬೇಕು ಅಂದ್ರೆ ಅರ್ಕ ರಕ್ಷಕ್, ಇದು ಸಂಕರ್ಣ ತಳಿ ಸರ್. ಇದು IHR ಇನ್ಸ್ಟಿಟ್ಯೂಟ್ ಇಂದ ರಿಲೀಸ್ ಆಗಿರುವಂತಹ ಒಂದು ಸಂಕರ್ಣ ತಳಿ. ಸೊ ಇದು ಅಧಿಕ ಇಳುವರಿ ನೀಡುವ ಜೊತೆಗೆ ಇದು 3 ರೋಗಗಳನ್ನ ತಡೆಗಟ್ಟುವ ಶಕ್ತಿಯನ್ನ ಒಳಗೊಂಡಿದೆ ಸರ್. ಯಾವ್ಯಾವ್ದು ಅಂದ್ರೆ ರೈತರಿಗೆ ಬಹುಮುಖ್ಯವಾದ ರೋಗಗಳು ಸರ್ ಇವಾಗ ಅವ್ರದ್ದು ಇದ್ರಲ್ಲಿ ಬರೋ ಅಂತವು ಯಾವ್ದು ಅಂದ್ರೆ ಎಲೆ ಮುಟುರು ನಂಜು ರೋಗ, ದುಂಡಣು ರೋಗ, ಸೊರಗು ರೋಗ, ಹಾಗೆ ಎಲೆ ಚಿಕ್ಕು ರೋಗ. ಈ 3 ರೋಗಗಳಿಂದ ತಡೆಯುವಂತ ಶಕ್ತಿ ತಳಿಗಿದೆ. ಹಾಗಾಗಿ ಈ ತಳಿ ಎಲೆಗಳು ದಟ್ಟ ಹಸಿರು ಬಣ್ಣದಿಂದ ಕೂಡಿದ್ದು 60-75 ದಿನಗಳಲ್ಲಿ ಕಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸರ್. ಅದೇ ರೀತಿಯಾಗಿ ಇದ್ರದ್ದು ಒಂದು ಹಣ್ಣಿಂದು ಸರಾಸರಿ ತೂಕ 80-90 ಗ್ರಾಮ್ಗಳಿದ್ದು ದುಂಡಾಗಿರ್ತವೆ ಸರ್, ಚೌಕಾಕಾರದಿಂದ ದುಂಡಾಗಿರುತ್ತದೆ ಸರ್. ಅದೇ ರೀತಿಯಾಗಿ ಇವು ಒಟ್ಟು 75-80 ಟನ್ ಅಷ್ಟು ಇವು ಇಳುವರಿಯನ್ನು ಕೊಡ್ತವೆ ಸರ್. ಎಸ್ ಸರ್. ಅದೇ ರೀತಿಯಾಗಿ ಇವು ಒಟ್ಟು ಇಳುವರಿನ 140-150 ದಿನಗಳಲ್ಲಿ ನಾವು ಇದನ್ನ ಪಡೆಯಬಹುದು ಸರ್. ಇದು ಅರ್ಕ ರಕ್ಷಕ್ ಸರ್. 3 ರೋಗಕ್ಕೆ ಇದು ನಿರೋಧಕ ಶಕ್ತಿಯನ್ನ ಹೊಂದಿದೆ. ಅದೇ ರೀತಿಯಾಗಿ ಮುಂದಿನದಾಗಿ ಇನ್ನೊಂದು ತಳಿ ಹೆಸರು ಅರ್ಕ ಸಾಮ್ರಾಟ್ ಸರ್. ಇದು ಕೂಡ ಅಧಿಕ ಇಳುವರಿ ನೀಡುವಂತಹ ಒಂದು ತಳಿಯಾಗಿದ್ದು ಇದು ಕೂಡ 3 ಸಾಂಕ್ರಾಮಿಕ ರೋಗಗಳು ಯಾವ್ಯಾವ್ದು ಅಂತಂದ್ರೆ ಎಲೆ ಮುಟೂರು ನಂಜು ರೋಗ, ದುಂಡಣು ರೋಗ ಹಾಗೂ ಎಲೆ ಚಿಕ್ಕಿ ರೋಗ. ಈ 3 ರೋಗಗಳಿಗೂ ಕೂಡ ಇದು ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ. ಹಾಗೂ ಈ ತಳಿಯು ಕೂಡ ನಾಟಿ ಮಾಡಿದ 65-70 ದಿನಗಳ ಒಳಗೆ ಹಣ್ಣುಗಳನ್ನ ಬಿಡುತ್ತದೆ. ಒಂದು ಹಣ್ಣು 90-100 ಗ್ರಾಮ್ ಅಷ್ಟು ತೂಕ ಹೊಂದಿರುತ್ತದೆ ಸರ್. ಹಾಗೂ ಇದು ಸಾಮಾನ್ಯ ದಿನಗಳಲ್ಲಿ ಅಂದ್ರೆ ಇದ್ರದ್ದು ಸ್ಟೋರೇಜ್ ಲೈಫ್ ಎಷ್ಟಿದೆ ಅಂತಂದ್ರೆ 20-21 ದಿನಗಳಲ್ಲಿ ನಾವು ಸಾಮಾನ್ಯ ವಾತಾವರಣಗಳಲ್ಲಿ ಇಡಬಹುದು ಸರ್. ಸಂರಕ್ಷಣೆ ತಳಿ ಸರ್. ಇದು ಹಾಳಾಗೋದಲ್ಲೇ ನಾವು ರಕ್ಷಣೆ ಮಾಡಬಹುದು ಸರ್. ಅದೇ ರೀತಿ ಇದು ಕೂಡ 80-85 ಟನ್ ಅಷ್ಟು ಇಳುವರಿಯನ್ನ ನೀಡುತ್ತೆ ಸರ್. ಇನ್ನೊಂದು ತಳಿ ಸಂಕರಣ ತಳಿ ಬಂದ್ಬಿಟ್ಟು ಅರ್ಕ ಅಬೇತ್. ಇದು ಕೂಡ ಒಂದು ಬಹುರೋಗ ನಿರೋಧಕ ತಳಿಯಾಗಿದೆ ಸರ್. ಎಲೆ ಮುಟ್ಟು ರೋಗ, ದುಂಡಾಣು ರೋಗ, ಮೊದಲನೇ ಹಾಗೂ ಕೊನೆಯ ಅಂಗಮಾರಿ ರೋಗಕ್ಕೆ ಇದು ನಿರೋಧಕ ಶಕ್ತಿಯನ್ನು ಹೊಂದಿದೆ ಸರ್. ಇದರ ಕಾಯಿಗಳು ಏನ್ ಹಣ್ಣಿರ್ತವೆ ಅವು ಗೋಲಾಕೃತಿಯಾಗಿ ಇರ್ತವೆ ಸರ್. ಹಾಗೆ ಮಧ್ಯಮ ತೂಕ ಅಂದ್ರೆ 90-100 ಗ್ರಾಂ ಅಷ್ಟು ತೂಕ ಇರ್ತವೆ. ಹಾಗೂ ಇದು 3 ವರ್ಷದ 3 ಹಂಗಾಮಿಗಳಲ್ಲಿ ಅಂದ್ರೆ ಜೂನ್ರಿಂದ ಜುಲೈ, ಅಕ್ಟೋಬರ್, ನವೆಂಬರ್, 3 ಹಂಗಾಮಿಗಳಲ್ಲೂ ಕೂಡ ಇದನ್ನ ಬೆಳಿಬಹುದು. 140-150 ದಿನಗಳಲ್ಲಿ ಇದು ಬೆಳೆ ಮುಕ್ತಾಯಗೊಳ್ಳುತ್ತದೆ ಸರ್. ಇದು ಕೂಡ 70-75 ಟನ್ ಅಷ್ಟು ಇಳುವರಿಯನ್ನು ನೀಡುತ್ತದೆ ಸರ್. ಅದೇ ರೀತಿ ಅರ್ಕ ವಿಶೇಷ ಅಂತ ಸರ್, ಇದು ಕೂಡ ಸಂಕರಣ ತಳಿ ಅಂದ್ರೆ ಹೈಬ್ರಿಡ್ ತಳಿಯಾಗಿದ್ದು ಇದು ಪ್ರತಿ ಹೆಕ್ಟರಿಗೆ 75-80 ಟನ್ ಅಷ್ಟು ಇಳುವರಿಯನ್ನು ಕೊಡುತ್ತದೆ. ಇದು ಕೂಡ ಎಲೆ ಮುದುರು ರೋಗ, ದುಂಡಾಣು ರೋಗ ಹಾಗೂ ಮೊದಲನೇ ಅಂಗಮಾರಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ. ಇದು ಕೂಡ ಸಂಸ್ಕರಣೆಗೆ ಯೋಗ್ಯವಾದ ತಳಿಯಾಗಿದ್ದು ಪ್ರತಿ ಹಣ್ಣಿನ ತೂಕ 70-75 ಗ್ರಾಂ ಅಷ್ಟು ಇರುತ್ತದೆ ಸರ್. ಇನ್ನೊಂದು ತಳಿ ಅರ್ಕ ಆದಿತ್ಯ, ಇದು ಸಂಕರಣ ತಳಿಯಾಗಿದ್ದು ಪ್ರತಿ ಹೆಕ್ಟರಿಗೆ 60-70 ಟನ್ ಅಷ್ಟು ಇಳುವರಿಯನ್ನು ಕೊಡುತ್ತದೆ ಸರ್. ಇದು ಕೂಡ ಎಲೆ ಮುದುರು ರೋಗ, ದುಂಡಾಣು ಸರಗು ರೋಗ ಹಾಗೂ ಮೊದಲನೇ ಅಂಗಮಾರಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ ಸರ್. ಇದು ಕೂಡ ಪ್ರತಿ ಒಂದು ಕಾಯಿ ಕೂಡ 90-100 ಗ್ರಾಂ ಅಷ್ಟು ತೂಕ ಹೊಂದಿರುತ್ತದೆ ಸರ್. ಇದು ಕೂಡ 3 ವರ್ಷದ 3 ಹಂಗಾಮಿಗಳಲ್ಲೂ ಕೂಡ ಇದನ್ನ ಬೆಳಿಬಹುದು. ಅಂದ್ರೆ ಮಳೆಗಾಲ, ಚಳಿಗಾಲ ಹಾಗೂ ಬೇಸಿಗೆ ಕಾಲ 3 ಕಾಲಗಳನ್ನು ಕೂಡ ಇದನ್ನ ನಾವು ಬೆಳಿಬಹುದು ಸರ್. ಮತ್ತು ಇನ್ನೊಂದು ಸಂಕರಣ ತಳಿ ಬಂದು ಅರ್ಕ ಅಪೇಕ್ಷಾ, ಇದು ಕೂಡ ಬಹುರೋಗ ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ ಸರ್. ಇದು ಕೂಡ ಎಲೆ ಮುದುರು ರೋಗ, ದುಂಡಾಣು ಸರಗು ರೋಗ ಹಾಗೂ ಕೊನೆಯ ಅಂಗಮಾರಿ ರೋಗ ಅಂದ್ರೆ ಲೇಟ್ ಬ್ಲೈಟ್ ವೆರೈಟಿಗೆ ಇದು ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ. ಈ ತಳಿಯು ಕೂಡ ಸಂಸ್ಕರಣ ತಳಿಯಾಗಿದ್ದು ಪ್ಯೂರಿ, ಪೇಸ್ಟ್, ಕೆಚಪ್ ಅಥವಾ ಸಾಸ್, ಟೊಮ್ಯಾಟೊ ಕ್ರಷ್ ಈ ರೀತಿ ಉತ್ಪನ್ನಗಳನ್ನು ನಾವು ಮಾಡಬಹುದು ಸರ್. ಪ್ರತಿ ಹೆಕ್ಟರಿಗೆ 75-80 ಟನ್ ಅಷ್ಟು ಇಳುವರಿಯನ್ನು ಕೊಡುತ್ತದೆ ಸರ್. ಜಾಹ್ನವಿ ಅವರೇ, ತಾವು ಐಐಎಚ್ಆರ್ದಿಂದ ಬಿಡುಗಡೆಯಾದಂತಹ ತಳಿಗಳ ಬಗ್ಗೆ ತಾವು ಹೇಳಿದ್ರಿ, ಇನ್ನ ನಮ್ಮ ರೈತರು ಬೆಳೆಯಬಹುದಾದಂತಹ ಸುಧಾರಿತ ತಳಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡ್ತೀರಿ? ಹೌದು ಸರ್, ಅದು ಕೂಡ ಐಎಚ್ಆರ್ ಇಂದ ರಿಲೀಸ್ ಆಗಿರುವಂತವೇ ತಳಿಗಳು ಸರ್. ಅರ್ಕ ವಿಕಾಸ್, ಇದು ಕೂಡ 140 ದಿನಗಳಲ್ಲಿ ಬೆಳೆಯುವ ಬೆಳೆಯಾಗಿರುತ್ತದೆ ಸರ್. ಇದರ ಹಣ್ಣುಗಳು ಮಧ್ಯಮ ಗಾತ್ರದ ಹೊಂದಿದ್ದು 80-90 ಗ್ರಾಂ ಅಷ್ಟು ತೂಕವನ್ನು ಹೊಂದಿರುತ್ತದೆ ಹಾಗೂ ಹಣ್ಣುಗಳು ಕಡು ಕೆಂಪು ಬಣ್ಣವನ್ನು ಹೊಂದಿರುತ್ತವೆ. ಹಾಗೂ ಮಳೆಯಾಶ್ರಿತ ಪ್ರದೇಶದಲ್ಲಿ, ನೀರಾವರಿ ಪ್ರದೇಶ ಎರಡು ಪ್ರದೇಶಗಳಲ್ಲೂ ಇದನ್ನ ರೈತರು ಬೆಳೆಯಬಹುದು ಸರ್. ಇದು ಹೆಕ್ಟರಿಗೆ 35-80 ಟನ್ ಅಷ್ಟು ಇಳುವರಿ ಕೊಡುತ್ತವೆ. ಇವು ಸುಧಾರಿತ ಬೆಳೆ ಅಂದ್ರೆ ಇದು ಸಂಕೀರ್ಣ ತಳಿಗಳಿಗಿಂತ ಕಡಿಮೆ ಇಳುವರಿ ಕೊಡುತ್ತದೆ, 35-40 ಟನ್ ಅಷ್ಟು ಇಳುವರಿ ಕೊಡುತ್ತದೆ ಹೆಕ್ಟರಿಗೆ ಸರ್, ಪ್ರತಿ ಹೆಕ್ಟರಿಗೆ. ಮತ್ತು ಅರ್ಕ ಸೌರಭ್ ಸರ್, ಇವು ಕೂಡ ಮಧ್ಯಮ ಗಾತ್ರದ ಹಣ್ಣುಗಳನ್ನ ಬೆಳೆಯುತ್ತದೆ ಸರ್. ಇದು ತಳಿ ಕೂಡ 70-80 ಗ್ರಾಂ ಅಷ್ಟು ತೂಕ ಹೊಂದಿರುತ್ತವೆ. ಅದೇ ರೀತಿ ತಾಜಾ ಮಾರುಕಟ್ಟೆ ಮತ್ತು ಸಂಸ್ಕರಣೆ ಎರಡಕ್ಕೂ ಕೂಡ ಇವು ಈ ತಳಿಗಳನ್ನ ನಾವು ಉಪಯೋಗಿಸ್ಕೋಬಹುದು. ಅಂದ್ರೆ ಬೋತ್ ಪ್ರೊಸೆಸ್, ಸಂಸ್ಕರಣೆ ಮತ್ತೆ ಮಾರ್ಕೆಟಿಂಗ್ ಎರಡಕ್ಕೂ ಕೂಡ ನಾವು ಈ ತಳಿಗಳನ್ನ ಉಪಯೋಗಿಸ್ಕೋಬಹುದು. 140 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ ಸರ್. ಇದು ಪ್ರತಿ ಹೆಕ್ಟರಿಗೆ 30-35 ಟನ್ ಅಷ್ಟು ಇಳುವರಿನ ನಾವು ಪಡಿಬಹುದು. ಅದೇ ರೀತಿ ಅರ್ಕ ಮೇಘಾಲಿ, ಸೊ ಇವು ಕೂಡ 125 ದಿನಗಳಲ್ಲಿ ಬೆಳೆ ಮುಗಿಯುತ್ತದೆ ಸರ್. ಇದು ಹಣ್ಣುಗಳ ಮಧ್ಯಮ ಗಾತ್ರ ಅಂದ್ರೆ 65 ಗ್ರಾಂ ಅಷ್ಟು ತೂಕ ಹೊಂದಿದ್ದು ಕಡು ಕೆಂಪು ಬಣ್ಣವನ್ನು ಹೊಂದಿರುತ್ತವೆ. ಇದು ಮಳೆ ಆಶ್ರಿತ ಪ್ರದೇಶದಲ್ಲಿ ಬೆಳೆಯುವಂತ ಒಂದು ತಳಿ ಅರ್ಕ ಮೇಘಾಲಿ. 1 ಹೆಕ್ಟರ್ಗೆ 18 ಟನ್ ಅಷ್ಟು ಇಳುವರಿಯನ್ನು ಪಡೆಯಬಹುದು ಸರ್. ಇದು ಮಳೆ ಆಶ್ರಿತ ಆಗಿರೋದ್ರಿಂದ ಜೂನ್ ಮಧ್ಯ ಜುಲೈ ವರೆಗೂ ಇದನ್ನ ನಾವು ಬೆಳೆಯಬಹುದು ಸರ್. ಜಾಹ್ನವಿ ಅವರೇ, ತಾವು ತಳಿಗಳ ಬಗ್ಗೆ ಹೇಳಿದ್ರಿ, ಸಂಕರಣ ತಳಿಗಳ ಬಗ್ಗೆ ಹೇಳಿದ್ರಿ. ನಮ್ಮ ರೈತರಿಗೆ ಈಗ ಟೊಮ್ಯಾಟೊ ಬೆಳಿಬೇಕು ಅಂತಂದಾಗ ಮುಖ್ಯವಾದಂತಹ ಒಂದೆರಡು ಬೇಸಾಯ ಕ್ರಮಗಳ ಬಗ್ಗೆ ಹೇಳ್ತೀರಿ? ಇದಕ್ಕೆ ಬಿತ್ತನೆ ಬೀಜ ಸುಮಾರು ಸಂಕರಣ ತಳಿಗಳಾದ್ರೆ 75-100 ಗ್ರಾಂ ಬೇಕಾಗುತ್ತೆ ಸರ್. ಅದೇ ರೀತಿ ಇತರ ಸುಧಾರಿತ ತಳಿಗಳಾದ್ರೆ 200-250 ಗ್ರಾಂ ಅಷ್ಟು ನಾವು ತಗೋಬೇಕಾಗುತ್ತೆ. ಇದು ನೀರಾವರಿ ಬೆಳೆಗೆ ಸರ್. ಅದೇ ರೀತಿ ನಾವು ಮಳೆಯಾಶ್ರಿತದಲ್ಲಿ ಬೆಳಿಬೇಕಾದ್ರೆ ಬಿತ್ತನೆ ಬೀಜ ಇತರ ತಳಿಗಳಿಗೆ 250-300 ಗ್ರಾಂ ಅಷ್ಟು ನಾವು ತಗೋಬಹುದು ಸರ್. ಅದೇ ರೀತಿ 1 ಹೆಕ್ಟರ್ ಪ್ರದೇಶಕ್ಕೆ 20-22 ದಿನ ಅವಧಿ ಅಂತಂದ್ರೂ ಕೂಡ 15,000-20,000 ಸಸಿಗಳು ನಮಗೆ ಬೇಕಾಗುತ್ತೆ ಸರ್. ಇವಾಗ ನಾವು ಸಸಿಗಳು ತಯಾರಿಕೆನ ಎರಡು ವಿಧದಲ್ಲಿ ಮಾಡ್ಕೋಬಹುದು ಸರ್. 1 ಏರುಮಡಿ ತಯಾರಿಸ್ಬಿಟ್ಟು ಮಾಡ್ಕೋಬಹುದು, ಇಲ್ಲಾಂದ್ರೆ ಪ್ರೋಟ್ರೇ ವಿಧಾನ ಸರ್, ಅಂದ್ರೆ ಸಸಿ ಹಿಡಿಕೆ ವಿಧಾನದಲ್ಲಿ ನಾವು ತಯಾರಿಸ್ಕೋಬಹುದು. ಸಸಿ ಮಡಿ ತಯಾರಿಕೆ ಅಂತಂದ್ರೆ 1 ಹೆಕ್ಟರ್ ಪ್ರದೇಶಕ್ಕೆ ಬೆಳಿಬೇಕು ಅಂತಂದ್ರೆ ಸುಮಾರು 10 ನಮಿ ಸಸಿ ಮಡಿಗಳ ಅಗತ್ಯ ಇರ್ತವೆ ಸರ್. ಅಂದ್ರೆ 7.5 ಮೀಟರ್ ಉದ್ದ, 1.2 ಮೀಟರ್ ಅಗ್ಲ, ಅದೇ ರೀತಿ 15 ಸೆಂಟಿಮೀಟರ್ ಎತ್ತರ ಇರುವಂತಹ ಸಸಿ ಮಡಿಗಳನ್ನ ನಾವು ತಯಾರಿಸ್ಕೋಬೇಕು ಸರ್. ಪ್ರತಿ ಮಡಿಗೆ 15-20 ಗ್ರಾಂ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನ, ಅದೇ ರೀತಿ 1/4 ಕೆಜಿ ಅಷ್ಟು ಸಂಯುಕ್ತ ರಾಸಾಯನಿಕ ಗೊಬ್ಬರ ಅಂದ್ರೆ 19:19:19 ನಾವು ಕೊಡಬಹುದು ಸರ್. ಅದಾದ್ಮೇಲೆ ಮೊದಲು ಬಿತ್ತುವ ಬೀಜನ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ ಸರ್. ಟ್ರೈಕೋಡರ್ಮ 1 ಗ್ರಾಂ ಅಂದ್ರೆ 1 ಬೀಜಕ್ಕೆ 50 ಗ್ರಾಂ, ಇಲ್ಲ ಅಂತಂದ್ರೆ 1.25 ಗ್ರಾಂ ಥೈರಾಮ್ ಇಂದ ಉಪಚರಿಸಿ ನಾವು ಬೀಜಗಳನ್ನ ನಾಟಿ ಮಾಡಬಹುದು ಸರ್. ಇದು ಮೊದಲನೇ ವಿಧಾನ ಸರ್. ಎರಡನೇ ವಿಧಾನ ಏನು ಅಂತಂದ್ರೆ ಪ್ರೋಟ್ರೇ ವಿಧಾನ ಸರ್. ಸಸಿಗಳನ್ನು ತಯಾರು ಮಾಡ್ಕೊಳ್ಬೇಕು. ಹೌದು ಸರ್, ಸಸಿಗಳು ಅಂದ್ರೆ 15,000-20,000 ಸಸಿಗಳು ಬೇಕಾಗುತ್ತೆ ಸರ್ ಒಂದ್ ಹೆಕ್ಟರ್ ಪ್ರದೇಶಕ್ಕೆ. ಹಾಗಾಗಿ ಒಂದು ಪ್ರೋಟ್ರೆಗೆ ನಾವು 1-1.5 kg ಅಷ್ಟು ನಿರ್ಜೀವಗೊಳಿಸಿದಂತ ತೆಂಗಿನ ಪುಡಿ ಬೇಕಾಗುತ್ತೆ ಸರ್. ಈ ಕೊಕೊ ಪೀಟಿಗೆ ಬೇಕಿದ್ರೆ ನಾವು ಅಜೆಟೋಬ್ಯಾಕ್ಟ್ರ್, ಅಜೋಸ್ಪಿರಿಯಂ ಅಥವಾ ಸುಡೋಮೋನಸ್ ಇನ್ ಬಯೋ ಕಂಟ್ರೋಲ್ ಏಜೆಂಟ್ಸ್ ಜೈವಿಕ ಗೊಬ್ಬರಗಳನ್ನ ಕೂಡ ನಾವು ಅದ್ರನ್ನ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ಕೂಡ ಹಾಕಬಹುದು ಸರ್. ಇದರಿಂದ ಕೂಡ ಅನೇಕ ರೋಗಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಅದೇ ರೀತಿ ಸಸಿಗಳ ಬೆಳವಣಿಗೆ ಕೂಡ ನಾವು ಉತ್ತಮ ರೀತಿ ಆಗುತ್ತೆ, ಬೀಜಗಳು ಕೂಡ ಉತ್ತಮವಾಗಿ ಮೊಳಕೆ ಒಡೆಯುತ್ತದೆ ಸರ್. ಇದನ್ನ ನಾವು ಹಾಕಬೇಕಾದ್ರೆ ಮೊದಲದಾಗಿ ಈ ಪ್ರೋಟ್ರೆ ವಿಧಾನದಲ್ಲಿ 5-10 ಪ್ರೋಟ್ರೆಗಳನ್ನ ಒಟ್ಟಿಗೆ ಜೋಡಿಸ್ಬಿಟ್ಟು ಅದ್ರ ಮೇಲೆ ಒಂದು ಪಾಲಿಥಿನ್ ಬ್ಯಾಗ್ ನ ಕವರ್ ಮಾಡಬೇಕು ಸರ್. ಒಂದು ವೀಕ್ ಆದ್ಮೇಲೆ ಅಂದ್ರೆ 6-7 ದಿನ ಆದ್ಮೇಲೆ ಮೊಳಕೆ ಒಡ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದಾದ್ಮೇಲೆ ಒಂದು ಕಡೆ ಜೋಡಿಸ್ಬಿಟ್ಟು ನಾವು ರೋಸ್ ಕ್ಯಾನ್ ಅಲ್ಲಿ ನಾವು ನೀರ್ ಹಾಕಬಹುದು ಸರ್. ನಿರ್ಜೀವಿಗೊಳಿಸಿದ ಏನು ಕೊಕೊ ಪೀಟ್ ಇದೆ ಇದರಲ್ಲೇ ಕೂಡ 6-8 times ನೀರ್ ಇರೋದ್ರಿಂದ ಇದಕ್ಕೆ ಯಾವುದೇ ನೀರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಸರ್. ಇದಾದ್ಮೇಲೆ ನಾವು 28-30 days ಅಂದ್ರೆ 4-6 ವಾರಗಳ ಅವಧಿಯಲ್ಲಿ ಇವು ಸಸಿಗಳು ತಯಾರಾಗುತ್ತೆ. ನಾಟಿ ಮಾಡಬೇಕಾದ್ರೆ ಸರ್ 16 ಟೊಮೆಟೊ ಸಾಲುಗಳಿಗೆ 1 ಆಫ್ರಿಕನ್ ಚೆಂಡು ಹೂಗಳನ್ನ ನಾಟಿ ಮಾಡ್ಬೇಕು ಸರ್. ಸಾಮಾನ್ಯವಾಗಿ ಚೆಂಡು ಹೂವಿಂದು ಏನಿರ್ತಾವಲ್ಲ ಸರ್, ಅವು 40 ಬೆಳೆದ ಚೆಂಡು ಹೂವಿನ ಸಸಿಗಳನ್ನು ಹಾಗೂ 25 ಬೆಳೆದ ಟೊಮೆಟೊ ಸಸಿಗಳನ್ನು ನಾಟಿ ಮಾಡಲು ನಾವು ಬಳಸಬಹುದು ಸರ್. ಬೇಸಿಗೆ ಕಾಲದಲ್ಲಿ ಮೆಕ್ಕೆಜೋಳ ಅಥವಾ ಸಜ್ಜೆ ಅಥವಾ ಮೇವಿನ ಜೋಳದ ಸಾಲುಗಳನ್ನು ತಡೆ ಬೆಳೆಯಾಗಿನ ಕೂಡ ನಾವು ಇದನ್ನ ಹಾಕಬಹುದು ಸರ್. ಇದರಿಂದ ಎಲೆ ಮುಟ್ಟರು ರೋಗ ಪ್ರಮಾಣ ಕಡಿಮೆ ಆಗುತ್ತದೆ ಸರ್. ಹಾಗಾಗಿ ನಾವು ಹಾಕಬಹುದು ಸರ್. ಮತ್ತೆ ಕೀಟಗಳ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ ಸರ್. ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ ಜಾನವಿ ಅವರೇ. ನಮ್ಮ ರೈತರು ಟೊಮ್ಯಾಟೊ ಬೆಳೆಯುವಂತಹ ಒಂದು ಸಂದರ್ಭದೊಳಗೆ ಯಾವ ತಳಿಗಳನ್ನ ಬಳಸಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಮಾರ್ಗದರ್ಶನ ತಾವು ಮಾಡಿದ್ದೀರಿ. ಮತ್ತೆ ವಿಶೇಷವಾದಂತಹ ಒಂದು ಕ್ರಮಗಳು ಯಾವ ರೀತಿ ಸಸಿಗಳನ್ನ ಬೆಳೆಸಿಕೊಂಡು ನಾವೇ ನಮ್ಮ ತೋಟದೊಳಗೆ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆಯ ಸಸಿಗಳು ನಮಗೆ ಸಿಗ್ತಾವ. ಆಮೇಲೆ ಅದರ ಜೊತೆಗೆ ನಮ್ಗೆ ಯಾವ ಸ್ಥಳೀಯ ಸಸಿ ಬೇಕು ಅದನ್ನ ನಾವು ತಯಾರು ಮಾಡಿ ನಮ್ಮ ತೋಟಕ್ಕೆ ಹಾಕುವಂತ ಒಂದು ಕೆಲಸವನ್ನ ನಾವು ಮಾಡ್ಕೊಳ್ಬಹುದು. ಅದರಿಂದ ನಾವು ಹೆಚ್ಚಿನ ಒಂದು ಆದಾಯವನ್ನು ಕೂಡ ಪಡಿಬಹುದು, ಹೆಚ್ಚಿನ ಇಳುವರಿ ಪಡಿಬಹುದು. ಆಮೇಲೆ ಈಗ ತಾವು ಚೆಂಡು ಹೂ ಬೆಳೆಸಬಹುದು ಅಂತಂದ್ರಿ, ಮೇವಿನ ಜೋಳವನ್ನು ಬೆಳೆಸಬಹುದು ಅಂತಂದ್ರಿ, ಇಂತಹ ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ನಮ್ಮ ರೈತರಿಗೆ ಅದನ್ನ ನಿರ್ವಹಣೆ ಮಾಡಬೇಕಲ್ಲ. ನಮ್ಮ ರೈತರು ರೋಗಗಳ ಒಂದು ನಿರ್ವಹಣೆ ಮಾಡಬೇಕು ಅಂತಂದಾಗ, ಕೀಟಗಳ ನಿರ್ವಹಣೆ ಮಾಡಬೇಕು ಅಂತಂದಾಗ ಸಾಕಷ್ಟು ಖರ್ಚು ಮಾಡಬೇಕಾಗ್ತದ. ಅದರ ಜೊತೆಗೆ ಪರಿಸರ ಸ್ನೇಹಿಯಾದಂತಹ ಒಂದು ಕ್ರಮ ಕೈಗೊಳ್ಳೋದ್ರಿಂದ ಏನು ವಿಷದ ಬಾಧೆ ಇರ್ತದ, ಅದು ರಾಸಾಯನಿಕ ಪೀಡನಾಶಕಗಳಿರಬಹುದು, ಕೀಟನಾಶಕಗಳಿರಬಹುದು, ಇಂಥವು ಅವುಗಳು ವಿಷ ಪದಾರ್ಥಗಳು ಅವೆಲ್ಲ, ಅವುಗಳನ್ನ ನಾವು ದೂರ ಇಡೋದ್ರಿಂದ ನಾವು ವಿಷಮುಕ್ತವಾದಂತಹ ಒಂದು ಟೊಮ್ಯಾಟೊ ತಯಾರು ಮಾಡಬಹುದು, ವಿಷಮುಕ್ತವಾದಂತಹ ಆಹಾರ ನಮ್ಮ ಗ್ರಾಹಕರಿಗೆ ಕೊಡಬಹುದು. ಈ ನಿಟ್ಟಿನೊಳಗೆ ನಮ್ಮ ರೈತರು ಪ್ರಯೋಗಗಳನ್ನ ಮಾಡಿ ಒಳ್ಳೆ ಆಹಾರ ಬೆಳೆಯೋದ್ರ ಕಡೆ ಗಮನ ಹರಿಸಬೇಕು. ಆತ್ಮೀಯರೇ, ಯಾರಾದರೂ ತಾವು ಜಾಹ್ನವಿ ಅವ್ರ ಜೊತೆಗೆ ಮಾತಾಡಿ ಈ ಟೊಮ್ಯಾಟೊ ಬೆಳೆ ಇರಬಹುದು ಅಥವಾ ಬೇರೆ ತರಕಾರಿ ಬೆಳೆಗಳಿರಬಹುದು ಅವುಗಳ ಬಗ್ಗೆ ಮಾಹಿತಿ ಪಡಿಬೇಕು ಅಂತಂದ್ರ ತಮಗೆ ಅವರ ನಂಬರ್ ನ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8-1-5-1-9-0-0-3-0 ಈ ನಂಬರ್ನ ಕಚೇರಿಯ ಸಮಯದೊಳಗ ತಾವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೇದು ಜಾಹ್ನವಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸುಧಾರಿತ ಟೊಮ್ಯಾಟೊ ಬೇಸಾಯ ಕ್ರಮಗಳ ಜೊತೆ ಜೊತೆಗೇನೆ ಟೊಮ್ಯಾಟೊ ತಳಿಗಳ ಬಗ್ಗೆ, ಹೈಬ್ರಿಡ್ ಸಂಕರಣ ತಳಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಮಣ್ಣಿನ ಮಗ ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಚಡ್ಚನ್ ತಾಲೂಕು ಹಾವಿನಾಳ ಗ್ರಾಮದ ಅಣ್ಣಾರಾಯ್ ಭೀಮಾಶಂಕರ್ ಶಿರ್ನಾಳ್ ಅವರ ಹೊಲದಲ್ಲಿದ್ದೀವಿ. ಇವರು ಸುಮಾರು ವರ್ಷಗಳಿಂದ ಸಮಗ್ರ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವರನ್ನ ಮಾತಾಡಿಸಿ ಅವರ ಕೃಷಿ ಅನುಭವಗಳನ್ನು ನಾವು ಕೇಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಭೀಮಾಶಂಕರ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಒಂದು ಕೃಷಿನಲ್ಲಿ ನೀವು ಯಾವಾಗ ತೊಡಕೊಂಡ್ರಿ? 2005 ತೊಡಕೊಂಡಿರ ಸರ್. ಪೈಲಾದ್ರೆ ನಮ್ ಫಾದರ್ ಮಾಡ್ತಾರೆ, 2005 ನಾವು ಕೃಷಿ ಮಾಡ್ಲಕ್ ಬಂದಿರ ಸರ್. ಈಗ ನಿಮ್ಮ ತಂದೆಯವರ ಕಾಲದಲ್ಲಿ ಕೃಷಿ ಹೇಗೆ ನಡೆಸ್ತಿದ್ರು, ಆಗ ಮಾಡ್ತಿದ್ದಂತ ಕೃಷಿಗೂ ನೀವು ಕೃಷಿ ಪ್ರಾರಂಭ ಮಾಡಿದ್ರಲ್ಲ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ? ಅವಾಗ ಸರ ಬೈಲ್ ಬೆಳೀರಿ, ನೀರಾವರಿ ಇದ್ದಿದ್ದಿಲ್ಲ. ಈಗ ನಾವು ಮಾಡತಕ್ಕೂ ನೀರಾವರಿ ರೀ, ಎಲ್ಲ ಡ್ರಿಪ್ ಮುಖಾಂತರ ದ್ರಾಕ್ಷಿ ಅದರಿ, ಕಬ್ಬು ಅದರಿ, ಮತ್ತು ಗೋವಿನ ಜೋಳ, ತೊಗರಿ, ನವಣಿ, ಸಿರಿಧಾನ್ಯಗಳು ಒಟ್ಟು ಬೆಳಿತೀವಿ ಸರ್. ಅವಾಗ ಏನು ಇದ್ದಿಲ್ಲರಿ, ಫಕ್ತ ಜೋಳ, ಗೋಧಿ, ಕಡ್ಲಿ ಇಟ್ಟು ಬೆಳಿತೀವಿ ಸರ್. ಈಗೆಲ್ಲ ದ್ರಾಕ್ಷಿ ಮಾಡೋದ್ರಿಂದ ನಮಗೆ ಸುಧಾರಣೆ ಇದೆ ಸರ್. ಈಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ಏನೇನು ಬೆಳಿತಿದ್ರು? ಅವಾಗ ಬರೀ ಸರ್ ಜೋಳ, ಕಡ್ಲಿ, ಗೋಧಿ ರೀ, ಅದ್ರ ಬಿಟ್ಟು ಏನು ಬೆಳಿತಿಲ್ಲ ಸರ್. ನೀರಾವರಿ ಇದ್ದಿಲ್ಲರಿ, ಮಳೆ ಮುಖಾಂತರ ಬೆಳೀರಿ. ಅವಾಗ ಏನು ಮಳೆ ಆಶ್ರಿತ ಬೆಳೆಗಳ್ರಿ, ನೀರಾವರಿ ಅನ್ನೋದಿದೆ ಇಲ್ಲರಿ, ಕಡೆ ಬಾಯಿ ಹೊಡೆದ್ರಿ ಪೈಪ್ ಲೈನ್ ಆ ಥರ ಕ್ಯಾನಲ್ ನೀರು ಬಂದಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ ಸರ್. ಎಷ್ಟು ಎಕರೆ ಹೊಲ ಇತ್ತಾಗ? ಅವಾಗ ರೀ ಸರ್ ಅವಾಗಿದ್ರೆ ನಮ್ಮ ಹಿರಿಯರು ಹೊಲ ತೊಗೊಂಡ್ರಿ 44 ಎಕರೆ ರೀ. ಈಗ ಮುಂದೆ ನಾವು ಸುಧಾರಣೆ ಮಾಡ್ಕೋತ ಹೊಂಟಿದ್ದಾರೆ, ನಾವು ಥೋಡೆ ಜಮೀನು ತೊಗೊಂಡಿದ್ದೇವೆ ರೀ, ಸುಧಾರಣೆ ಮಾಡ್ಕೋತ ಹೊಂಟಿದ್ದಾರೆ. ಅವಾಗ ನೀರಾವರಿ ಇದ್ದೀರಿ, ನೀರಾವರಿ ಜಾಸ್ತಿ ಆಗಿ ದ್ರಾಕ್ಷಿ ಹಚ್ಚಿದ್ರೆ ನಮ್ಗೆ ಅನುಕೂಲ ಬೆಳಗಿದ್ರಿ ಸರ್. ಈಗ ದ್ರಾಕ್ಷಿ ಬೆಳೆ ಯಾವಾಗ ಆರಂಭ ಮಾಡಿದ್ರಿ? ನಾವು 2005 ದ್ರಾಕ್ಷಿ ಬೆಳೆ ಆರಂಭ ಸರ್, 18 ವರ್ಷ ಚಾಲು ಐತ್ರಿ ಸರ್, 18-19 ವರ್ಷ ಹಿಡಿದು ಹಂಗೆ ಮಾಡ್ಕೋತ ಬರ್ತೈತಿರಿ. ಮುಂದೆ ಪೈಲಿ ಅಲ್ಲಿ 2 ಎಕರೆ ಮಾಡಿದ್ರಿ ಸರ್, ಹಂಗೆ ಅನುಭವ ಆದಂಗೆ ಹಂಗೆ ಠೀಕ್ ಅನ್ಸಕತ್ರಿ. ಹಂಗೆ ವರ್ಷ 2 ಎಕರೆ 4 ಎಕರೆ 2 ಎಕರೆ 4 ಎಕರೆ ಒಡಸ್ಕೊತ ಬಂದಿರಿ ಸರ್, 12-15 ಎಕರೆ ಆದ್ರಿ ಸರ್. ಈಗ ಒಟ್ಟು ಎಷ್ಟು ಕೃಷಿ ಭೂಮಿಯಲ್ಲಿ ದ್ರಾಕ್ಷಿ ಬೆಳಿತೀರಿ? ಈಗ 15 ಎಕರೆ ದ್ರಾಕ್ಷಿ ಬೆಳಿತೀವಿ ಸರ್, ಉಳಿದು ಕಬ್ಬು ಅದ್ರಿ, ಹಿಂದೇನಕಿ ಮೆಕ್ಕೆಜೋಳ ಹಾಕಿದ್ದೇವ್ರಿ, ತೊಗರಿ ಅವ್ರಿ ಸರ್, ನವಣಿ ಅವ್ರಿ, ಎಲ್ಲ ಥರ ಬೆಳಿತಿದ್ದೇವೆ ರೀ ಸರ್. ಈಗ ನೀವು ದ್ರಾಕ್ಷಿ ಬೆಳೆ ಆರಂಭ ಮಾಡಿದ್ರಿ, ಸೊ ಅದಾದ ನಂತರ ಏನೇನು ಬದಲಾವಣೆ ಆಗಿದೆ, ನಿಮ್ಮ ಆರ್ಥಿಕ ಸ್ಥಿತಿ ಹೆಂಗೆ ಬದಲಾವಣೆ ಆಗಿದೆ, ಇದರಿಂದ ಏನು ಅನುಕೂಲಗಳಾಗಿದೆ? ಈ ದ್ರಾಕ್ಷಿ ಹಸ್ತಾನ ಹಿಡಿದು ಆರ್ಥಿಕ ಸ್ಥಿತಿ ಸರ್, ಅದು ದ್ರಾಕ್ಷಿ ಉತ್ಪನ್ನ ಜಾತ ಐತ್ರಿ. ಈ ವರ್ಷ ರೇಟ್ ಕಡಿಮೆ ರೀ, 10-18-15 ವರ್ಷ ಅಂತೂ ರೇಟ್ ಚಲೋ ಸಿಕ್ಕದ್ರಿ. ಈಗೇ ಜರ ಹೈರಾಣ್ ರೀ, ಪೈಲ್ ರೇಟ್ ಚಲೋ ಸಿಕ್ಕದ್ರೆ ಅದರಿಂದ ನಾವು ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿದ್ರಿ. ಪೈಲ್ ಏನು ಇದ್ದಿಲ್ಲ ರೀ, ಒಂದು ಸೈಕಲ್ ಮೋಟ್ರ್ ಸುದಕ್ಕೆ ಇದ್ದಿಲ್ಲ ಸರ್. ಈ ಏನು ಬೇಕೋ ಎಲ್ಲ ಸೈಕಲ್ ಮೋಟ್ರು, ಗಾಡಿಗಳು ಎಲ್ಲ ಅವ್ರಿ ಸರ್. ದ್ರಾಕ್ಷಿ ಹಿಂದೆ ರೀ ನಾವು ಮುಂದಕ್ಕೆ ಬಂದು ಆರ್ಥಿಕ ಪರಿಸ್ಥಿತಿ ಒಳಗೆ. ಈಗ ದ್ರಾಕ್ಷಿ ಎಷ್ಟು ಭೂಮಿನಲ್ಲಿ ಬೆಳಿತೀರಿ ಈಗ? ಈ ದ್ರಾಕ್ಷಿ ನಾವು 15 ಎಕರೆ ಸರ್ ದ್ರಾಕ್ಷಿ ಭೂಮಿ ಬೆಳಿತೀವಿ. ನಾವೆಲ್ಲ ಮಾರ್ಕೆಟ್ ಮಾಲ್ ಮಾಡಲು ಎಲ್ಲ ಭೇದನ್ ರೀ ಸರ್, ಎಲ್ಲ ಮನಿಕೆ ಮಾಡ್ತಿದ್ದೇವೆ ರೀ. ಮನಿಕೆ ಮಾಡಿ ಹೆಂಗಂದ್ರೆ ಅದು ರೇಟ ಕಡಿಮೆ ಇದ್ದಾಗ ಸ್ಟೋರೇಜಾಗ ಹಚ್ತೇವೆ ರೀ, ಯಾವಾಗ ರೇಟ್ ಬರ್ತದೆ ಆ ಟೈಮ್ದಾಗ ಮಾರ್ತೇವೆ ರೀ. ಹೀಗಾಗಿ ನಮಗೆ ಪ್ರಾಫಿಟ್ ಆಗ್ತದೆ ರೀ. ಈ ಮಾರ್ಕೆಟಿಂಗ್ ಮಾಲ್ ಅಂದ್ರೆ ಏನಾಗ್ತಾರೆ ಸರ್, ಮಾರ್ಕೆಟಿಂಗ್ ಮಾಲ್ ಯಾವಾಗ ಕಾಯಿ ಬರ್ತದೆ ಅವಾಗ ನಾವು ಮಾರಿಬಿಡ್ಬೇಕಾಗ್ತದೆ ಹೆಂಗಿದ್ದಂಗೆ ಇದ್ರು. ಇದಕ್ಕೆ ಒಟ್ಟು ಈ ಭೇದನೇ ಮಾಡ್ತೇವೆ ಸರ್, ನಮ್ಮ ಮಾರ್ಕೆಟಿಂಗ್ ಮಾಲ್ ಮಾಡಲ್ಲ ರೀ. ಈಗ ದ್ರಾಕ್ಷಿ ಬೆಳೆಗೆ ಈ ಸಾವಯವ ಪದ್ಧತಿ ಏನಾದ್ರು ಅನುಸರಿಸ್ತೀರಾ ಹೇಗೆ? ಸಾವಯವ 50% ಸಾವಯವ, 50 ಏಕ 75% 75% ಸಾವಯವ ಸರ್. ನಾವು ಒಟ್ಟ DAP ಯೂರಿಯಾ ಅಂತೂ ಈಗ 15 ವರ್ಷ ಅಂತೂ ಏನು ಒಂದು ಕಾಳು ಗೊತ್ತಿಲ್ಲರಿ ಸರ್. ನಮಗೆ ಸಾವಯವ ಮಾಡ್ತೇವ್ರಿ. ಇವು ಸಾವಯವ ಅಂದ್ರೆ ಏನ್ರಿ, ಇವು ಆಕಳು ಎಲ್ಲ ಬಯೋಜಿಸ್ಟ್ ಸೆಗಣ್ರಿ, ಗೋಮೂತ್ರ, ಅವು ಬೆಲ್ಲ, ಅವು ಏನು ನೆನೆಕೆ ಅಸ್ ಪ್ರಮಾಣ 7 ದಿವಸ ನೆನೆಕಿ ಬಿಡ್ತೇವ್ರಿ ಸರ್. ಅವೆಲ್ಲ ಸಾಮಗ್ರಿ ತಂದಿದ್ದೇವೆ ಟ್ರ್ಯಾಕ್ಟರ್ ಮ್ಯಾಗ ಬಿಡ್ಲಿಕ್ಕೆ ರೀ, ಎಲ್ಲ ಸಾಮಗ್ರಿ ತೊಗೊಂಬಂದಿದ್ದೇವೆ ಸರ್. ಅವು ಬೇರೆ ಅಷ್ಟೇ ಕಟ್ಟಿದ್ದೇವ್ರಿ, ಬೇರೆ ಅಷ್ಟು ಕಟ್ಟಿ ಬೇರೆ 7 ದಿವಸ ನೆನೆಕಿ ಎಲ್ಲ ದನಗಳು ಅದಾವ ರೀ. ದನಗಳು ಒಟ್ಟು ಶೆಡ್ ಎಲ್ಲ ತೊಳೆದ್ರು ಮಾಡಿದ್ರೆ ಎಲ್ಲ ಬೇರೆ ಅಷ್ಟಿಗೆ ಬರ್ತದೆ ರೀ. ಬೇರೆ ಸ್ಟ್ರೆಂಡ್ ಮುಖಾಂತರ ಡ್ರಿಪ್ ಮುಖಾಂತರ ಒಂದು ಮೋಟ್ರ್ ಕೊಂಡ್ರೆ ಡ್ರಿಪ್ಪಿಗೂ ಬಿಡ್ತೇವೆ ಸರ್. ಎಷ್ಟು ದನಗಳಿದೆ? ದನಗಳು ಒಂದು 25 ದನ ಅದಾವ ಸರ್. ನಮ್ಮ 25 ದನಗಳವ್ರಿ, ಎಲ್ಲ ಕಟ್ಟಿ ದನವ್ರು ಮೈಲ್ಕಂತೂ ಬಿಡಲ್ಲ ಸರ್. ಎಲ್ಲ ಬಿಡೋದು ಶೆಡ್ ತೊಳೆದ ರೀ, ಎಲ್ಲ ಜವಾರಿ ದನಗಳು ರೀ, ಹೈಬ್ರಿಡ್ ಯಾವ ಇಲ್ಲ. ಯಾವ್ಯಾವ ದನಗಳು ಕಟ್ಟಿವ್ರಿ? ಈಗ ಆಕುಗಳು ಅದಾರ ಸರ್, ಜವಾರಿ ಆಕುಗಳು, ಜವಾರಿ ಎಮ್ಗಳು ಅವ್ರಿ, ಅವು 2 ಥರ ಕಟ್ಕೊಂಡಿದ್ದಾರೆ. ಎತ್ತಗಳವ್ರಿ, ಹೊರಿಕರುಗಳವ, ಒಟ್ಟು ಎಲ್ಲ ಜವಾರಿ ಸರ್. ಜವಾರಿ ಬಿಟ್ಟು ಯಾವ ಇಲ್ಲ. ನಮಗೆ ವರ್ಷ ಇಲ್ಲಂದ್ರೆ ಕಂಡ ಬಿಟ್ಟು ತಿಪ್ಪಿ ಗೊಬ್ಬರ ಬೇಕಾಗ್ತಿಲ್ಲ ಸರ್. ತಿಪ್ಪಿ ಗೊಬ್ಬರಕ್ಕಾರ ನಾವು ಅದರಿಂದ ಜರ ದನ ಹೆಚ್ಚು ಇಟ್ಕೊಂಡಿದ್ದೀರಿ ಸರ್. ವರ್ಷ ಇಲ್ಲಂದ್ರೆ ಗೊಬ್ಬರ ತೊಗೋಬೇಕು, ಇಟ್ಟಿಲ್ಲಂದ್ರೆ 2-3 ಲಕ್ಷ ಗೊಬ್ಬರ ತೊಗೋತೇವ್ರಿ. ನಮ್ಮದು ಇಲ್ಲಂದ್ರೆ 30-40 ಟ್ರ್ಯಾಕ್ಟರ್ ಗೊಬ್ಬರ ಹೊಣ್ತಾರೆ ಒಂದು ವರ್ಷಿಗೆ ರೀ. ಅದರಿಂದ ನಮ್ಗೆ ಸಾವಯವ ಹೆಚ್ಚದ ರೀ. ಅದರಿಂದ ರಾಸಾಯನಿಕ ಗೊಬ್ಬರ ಹತ್ತಲ್ಲ ಸರ್. ತಿಪ್ಪಿ ಗೊಬ್ಬರ ವರ್ಷನಾಗ ಒಮ್ಮೆ 2 ಸಲ ಹೋಗದೆ ಒಂದು ದ್ರಾಕ್ಷಿಗೆ ರೀ. ಅದರಿಂದ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ ರೀ. ಈ ಔಷಧಿಗಳು ಹೇಗೆ? ಔಷಧಿ ಪೆಸ್ಟಿಸೈಡ್ ಮ್ಯಾಗ ಹೊಡಿಬೇಕು ಯಾತಾರೆ ಸರ್. ಏನಕ್ಕೆ ಅಂದ್ರೆ ಪ್ರಮಾಣ ವಾತಾವರಣ ಹ್ಯಾಂಗ ಬರ್ತಾನೆ ಮೂಮೆಂಟ್ ಗೊತ್ತಾಗಲ್ಲ ರೀ. ಆ ವಾತಾವರಣ ಪ್ರಕಾರ ನಾವು ಬೆನ್ ಹತ್ತಬೇಕಾಗ್ತಾರೆ. ವಾತಾವರಣ ಕ್ಲಿಯರ್ ಇತ್ತಂದ್ರೆ ಕಡಿಮೆ ಹತ್ತಾರೆ, ವಾತಾವರಣ ಮ್ಯಾಗೆ ಗೊತ್ತಾಗೋದು. ಪೆಸ್ಟಿಸೈಡ್ ಜಾರ ಹೊಡಿತೇವ್ರಿ. ಈ ವರ್ಷ ಹೇಗಿದೆ? ಈ ವರ್ಷ ವಾತಾವರಣ ಇನ್ನು ಚಟ್ನಿ ಹೊಡೆದಪ್ಪಲೆ ಗೊತ್ತಾಗೋರು ಸರ್. ಈ ಚಟ್ನಿ ಅಕ್ಟೋಬರ್ದ ಚಾಲು ಆಗ್ತಾವ್ರಿ ದ್ರಾಕ್ಷಿ ಚಟ್ನಿಗಳು. ಇನ್ನು ಅಕ್ಟೋಬರ್ ಮುಂದೆ ವಾತಾವರಣ ಹೆಂಗೆ ಆಗ್ತದೆ, ಮಳೆಗಾಲ ಹೆಚ್ಚದ ಈ ಇಲಾಖೆ ನೋಡಿದ್ರೆ ವಾತಾವರಣ ಮಳೆಯರಿ, ಮಳೆ ಪ್ರಮಾಣ ಭಾಳ ಕಡಿಮೆ ಇದೆ ಸರ್. ಇನ್ನು ಮುಂದೆ ಏನಾಗ್ತದೆ ನೋಡ್ಬೇಕ್ರಿ ವಾತಾವರಣ ಇನ್ನು ಹೆಂಗೆ. ಈಗ ಕಬ್ಬನ್ನು ಬೆಳಿತಿದ್ದೀರಾ? ಹಾಂ, ಕಬ್ಬನ್ನು ಬೆಳಿತಿದ್ದೀರಿ. ಕಬ್ಬನ್ನು 8 ಎಕರೆ ಕಬ್ಬ ಸರ್. ಕಬ್ಬನ್ನು ಬೆಳಿತಿದ್ದೀವ್ರಿ. ಈಗ ಕಬ್ಬು ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಹೇಗಿದೆ? ನೀರಿನ ವ್ಯವಸ್ಥೆ ಸರ್ ಒಂದು 200-200 ಹೊಂಡ ಅದರಿ, ಒಂದು 300-300 ಹೊಂಡ ಅದರಿ. ಅವು ಎರಡು ಹೊಂಡಗಳು ಏನು ಮಾಡ್ತಾರೆ, ಕೆನಲ್ ನೀರು ಬಂದಾಕ್ರೆ ಎರಡು ತುಂಬಿಟ್ಕೋತಾರೆ ಸರ್. ಮಳೆ ಯಾವ ಪ್ರಮಾಣದ ಮಳೆ ಕಡಿಮೆ ಇದ್ದ ಕಂಬ ಇರ್ತಾವ ನೀರು ಆ ಪ್ರಮಾಣ ಆಳಾಗಿ ಬಿಟ್ಕೋತ ನಿಂದಿರ್ತಾವ್ರಿ. ಪೈಲು ಬಾಯಿ ಅದಾವ್ರಿ ಸರ್, 3 ಬಾಯಿ ಅದಾವ್ರಿ. ಬಾಯಿ ನೀರು ಬಿಡ್ತೇವ್ರಿ, ಯಾವಾಗ ಅವಶ್ಯ ಅದು ಕಮ್ಮಿ ನೀರು ಬಿಡ್ತಾವೆ ಅವಾಗ ಹೊಂಡೆ ನೀರು ಉಪಯೋಗ ಮಾಡ್ಕೋತಾರೆ. 3 ತಿಂಗಳು ಕಡಿಮೆ ನೀರು ಬೀಳ್ತಾವ್ರಿ ಸರ್ ನೀರು. 3 ತಿಂಗಳು 2 ಹೊಂಡಿ ನೀರು ಯೂಸ್ ಮಾಡ್ಕೋತಾರೆ. ಇಷ್ಟು ನೀರು ಸಾಕಾಗತ್ತಾ? ಇಷ್ಟು ನೀರು ಸಾಕಾಗ್ತಾರೆ ಸರ್. ಕಮ್ಮಿ 300-300 ಹೊಂಡ ಅಂದ್ರೆ ಕಮ್ಮಿ ಕಮ್ಮಿ ಒಂದು 10 ಎಕರೆ ಸಂಬಳಸ್ತಾರೆ ಸರ್. 200 ಹೊಂಡ ಅದೊಂದು 8 ಎಕರೆ ಸಂಬಳಸ್ತಾರೆ. ಮತ್ತು ಬಾಯಿ ಅದಾವ್ರಿ ಸರ್, 3 ಬಾಯಿ ಅದಾವ್ರಿ. ಅಕ್ಕಪಕ್ಕ ಕ್ಯಾನಲ್ ಇದೆಯಾ? ಹಂಗೆ ಹಾಂ, ಕ್ಯಾನಲ್ ಅದಾರ ಸರ್, ಅಕ್ಕಪಕ್ಕ ಕ್ಯಾನಲ್ ಅದಾರ. ನಮ್ಮ ಹೊಲ ತೆಲಗುಂಬಿ ಕ್ಯಾನಲ್ ಅದಾರ. ಸೊ ಅದರಿಂದ ನೀರು ಬಳಸ್ಕೋತೀರ? ಹಾಂ, ಅದರಿಂದ ನೀರು ಪಂಪ್ ಕುಂಡಿಸ್ತೀರಿ ಸರ್. ಪಂಪಿನ ಮುಖಾಂತರ ನೀರು ಹೊಣೆ ತುಂಬ್ಕೋತೀವ್ರಿ. ಹೊಣೆ ತುಂಬಿಕೊಂಡು ಮಳೆಗಾಲ ತುಂಬ್ಕೊಂಡು ಅಂದ್ರೆ ಬ್ಯಾಸಿಗೆ ಯೂಸ್ ಆಗಿಬಿಡ್ತಾರೆ ಸರ್. ಈಗ ಕಬ್ಬು ಎಷ್ಟು ವರ್ಷದಿಂದ ಬೆಳಿತೀರಿ? ಕಬ್ಬು ಸುಮಾರು 25 ವರ್ಷದಿಂದ ಕಬ್ಬು ಬೆಳಿತಿದ್ದೇವ್ರಿ. ಈಗ ಅಲ್ಲಿ ಕಡೆ ಜರ ಕಬ್ಬು ಕಡಿಮೆ ಮಾಡಿದೇವ್ರಿ, ಯಾಕಂದ್ರೆ ದ್ರಾಕ್ಷಿ ಹಚ್ಚಿದೇವ್ರಿ. ದ್ರಾಕ್ಷಿ ಕಮ್ಮಿ ಮಾಡಿ ಮತ್ತೆ 2-3 ವರ್ಷ ಆಯ್ತು ಕಬ್ಬು ಜರ ಜಾಸ್ತಿ ಮಾಡಿರ್ತೀರಿ ಸರ್. ಈ ಕಬ್ಬಿನ ಇಳುವರಿ ಹೆಂಗಿದ? ಕಬ್ಬಿನ ಇಳುವರಿ ಸಲ ಚಲೋ ಬೀಳ್ಬೇಕ್ರಿ ಸರ್, ಯಾಕಂದ್ರೆ ನಮ್ಮಲ್ಲೆಲ್ಲ ಲಾಗಣವ್ರಿ. 70 ಟನ್ ರೀ ಎವರೇಜ್ ಬೀಳ್ಬೇಕ್ರಿ. ಏನು ಮಳೆ ಇಲ್ಲರಿ, ಮಳೆ ಇದ್ರೆ 80-90 ಟನ್ ಬೀಳಲ್ಯಾಕ್ರಿ. ನಮ್ಮೆಲ್ಲ 6 ಫುಟ್ ಸರಿಯವ್ರಿ ಸರ್, ಸಾಲಿನ ಸಾಲಿನ ಅಂತಾರೆ 6 ಫುಟ್ ಅವ್ರಿ. ಎಲ್ಲ ಟ್ರಾಕ್ಟರ್ ರಾಬ್ ಮಾಡ್ತೇವ್ರಿ, ಟ್ರಾಕ್ಟರ್ ಮುಖಾಂತರ ಕಬ್ಬನು ಚಲೋ ಅದ್ರಿ ಸರ್. ಈ ಸದ್ಯ ಮಳೆ ಇಲ್ಲಾಂದ್ರೆ ಒಂದು 60-70 ಟನ್ ಬೀಳ್ಬೇಕು ಇನ್ನದ್ರ ಅದ್ರಿ ಸರ್. ನಮ್ಮ ಕಳೆದ ಬಾರಿ ಹೇಗಿತ್ತು? ಕಳೆದ ಬಾರಿ ಜರ ಕಬ್ಬ ಇದೇ ಸರ ತೆಗೆದೇವ್ರಿ ಸರ್, 2-3 ವರ್ಷ ಕಬ್ಬು ಇದ್ದಿಲ್ಲ, ಇದೇ ಸಲ ಹಚ್ಚಿದೇವ್ರಿ. ಈ ಸಲ ಚಲೋ ಅವ್ರಿ. ಪೈಲ್ ಹಿಂದಾದ್ರೆ 50 ಟನ್ ಬಿದ್ದವ್ರಿ, ಈ ಸಲ ಅಗಲ ಹೆಚ್ಚು ಮಾಡಿದವ್ರಿ, 6 ಫುಟ್ ಮಾಡಿದವ್ರಿ ಸಾಲಿನ ಸಾಲಿಗೆ. ಸೊ ಇದರಿಂದ ಏನು ಅನುಕೂಲ ಆಗುತ್ತೆ? ಈಗ 6 ಫುಟ್ ಸರಿ ಮಾಡೋದ್ರಿಂದ ಲೇಬರ್ ಕಮ್ ಹತ್ತಾರ ಸರ್, ಯಾಕಂದ್ರೆ ಎಲ್ಲ ಟ್ರಾಕ್ಟರ್ ಮುಖಾಂತರ ರಾಬ್ ಮಾಡ್ತೇವ್ರಿ. ಕಸ ತೆಗೆದು ಹತ್ತಲ್ರಿ, 1-2 ಸಲ ತೆಗೆದೇವ್ ಅಂದ್ರೆ ಕಳಸ ಐತೆ. ಸಣ್ಣ ಟ್ರಾಕ್ಟರ್ ಹರ್ಕೋತ್ ಕೂತ ಅಂದ್ರೆ ಲೇಬರ್ ಕಮ್ ಹತ್ತಾರ್ರಿ. ಎಷ್ಟು ಅಂತರ್ ಜಾಸ್ತಿ ಮಾಡ್ತೇವ್ರಿ ಸರ್, ಅಷ್ಟು ನಮ್ಗೆ ಲಾಗೌಟ್ ಕಡಿಮೆ ಬರ್ತಾರೆ. ಇಳುವರಿ ಏನು ವ್ಯತ್ಯಾಸ ಆಗಲ್ವಾ? ಇಳುವರಿ ಜಾಸ್ತಿ ಆಗ್ತಾರ ಸರ್. ಅಡ್ಡಗಳು ಜಾಸ್ತಿ ಆದಂಗೆ ಗಾಡಿ ಹೆಚ್ಚು ಹೊಡಿತಾರೆ. ಗಾಳಿ ಸೂರ್ಯನ ಬೆಳಕ ಗಾಳಿ ಪುರವಣ ಆಡ್ತದೆ, ಅದರಿಂದ ಗಡ್ಡೆ ಹೆಚ್ಚು ಹೊಡಿತಾರೆ. ಗಡ್ಡೆ ಹೆಚ್ಚು ಹೊಡಿತಾ ಆಟೋಮೆಟಿಕ್ ಇಳುವರಿ ಸೇಮ್ ಬರ್ತಾರೆ ಸರ್. ಇಳುವರಿ ಏನು ಪ್ರಾಬ್ಲಮ್ ಆಗಲ್ಲ. ಈಗ ದ್ರಾಕ್ಷಿ ಕಬ್ಬಲ್ದೆ ಬೇರೆ ಏನು ಬೆಳಿತೀರಿ? ಈ ಬೆಳೆ ಸರ್ ಗೋವಿನ ಜೋಳ ಅದ್ರಿ ಸರ್. ಗೋವಿನ ಜೋಳ ಏನಿಲ್ಲಾಂದ್ರೆ ಒಂದು 10 ಎಕರೆ ಗೋವಿನ ಜೋಳ ಅದ್ರಿ. ಅಯಿಂದ ಒಂದು 8 ಎಕರೆ ತೊಗರಿ ಅದ್ರಿ ಸರ್. ಅಯಿಂದ ಒಂದು 2-3 ಎಕರೆ ಸಿರಿಧಾನ್ಯ ನವಣೆ ಹಾಕಿದೀರಿ ಸರ್. ಈ ತೊಗರಿ ಬೆಳೆ ಬೆಳಿತಿದ್ದೀರಲ್ಲ, ಸೊ ಅದರ ಇದು ಹೇಗಿದೆ? ತೊಗರಿ ಸಲ ಸರ ಮಳೆ ಜರ ಲೇಟ್ ಮಾಡೈತ್ರಿ. ಮಳೆ ಲೇಟ್ ಮಾಡಾಗೋದ್ರಿಂದ ಜರ ಹಿಂಗ್ಟ್ ಆಗ್ಯಾವ್ರಿ ಸರ್. ಹಿಂಟ್ ಆಗೋದ್ರಿಂದ ಸಲ ಜರ ಪ್ರಮಾಣ ಇಳುವರಿ ಕಮ್ಮಿ ಆಗ್ಬೇಕಂತ ಹಿಂಗಾದ್ರಿ. ಹೋದ ಸಲ 1 ಎಕರೆ ಕಮ್ಮಿ ಇಲ್ಲಾಂದ್ರೆ 1-20 ಕಟ್ ಆಗ್ಯಾರ ಸರ್. ಈ ಸಲ ಅಷ್ಟು ಇಳುವರಿ ಬೀಳಲ್ಲ ಸರ್, ಯಾಕಂದ್ರೆ ರೋಣಿ ಮಳೆಯಿಂದ ಮುಂಗ್ಟ್ ಬಿತ್ತಿದೆ ಅಂದ್ರೆ ಸರ ಇಳುವರಿ ಜಾಸ್ತಿ ಬರ್ತಾರೆ. ಈ ಸಲ ಫಸಲ ಲೇಟ್ ಆಗ್ಯಾರ ಸರ್ ಬಿತ್ತಿ. ಮಳೆನೇ ಆಗಲಿಲ್ಲ ಸರ್, ಮಳೆ ಆಗೋದ್ರಿಂದ ಜರ ಇಳುವರಿ ಕುಂಠಿತ ಆಗ್ತಾರೆ. ಈ ಬಾರಿ ತೊಗರಿ ಬೆಳೆಗೆ ಕೀಟ ಸಮಸ್ಯೆ ಆಗಿತ್ತು ಹಲವಾರು ಕಡೆ, ಈಗ ನಿಮ್ಮ ಒಂದು ಹೊಲದಲ್ಲಿ ಹೇಗಿದೆ? ಈ ಸದ್ದ ನಾ ಕೀಟ ಸಮಸ್ಯೆ ಏನಿಲ್ಲ ಸರ್. ಕೀಟ ಸಮಟೆ ಯಾಕಂದ್ರೆ ಬೆಳೆನೇ ಹಿಂಗಟಾಗ್ಯವ್ರಿ ಸರ್. ಈ ಸದ್ದು ಕೀಟ ಸಮಸ್ಯೆ ಏನಿಲ್ಲ ರೀ. ಇದರಲ್ಲಿ ನೀವು ಎಷ್ಟು ತೆಗಿತೀರಾ ಹಾರ್ವೆಸ್ಟ್ ಮಾಡಿ? ತೊಗರಿಯಲ್ಲಿ ಸರ್ ಹೈಯೆಸ್ಟ್ ಎಕರೆಗೆ ನಾವು 15-20 ಕಟ್ಟ ತೆಗೆದಿವ್ರಿ, ಅದಕ್ಕೆ ಹೆಚ್ಚಾಗಿಲ್ಲ ಸರ್. ನೀರಾವರಿ ಮುಖಾಂತರ ಹೆಚ್ಚು ತೆಗೆದಿವ್ರಿ. ಬೈಲು ಆಸರಿತ ಎಕರೆಗೆ 1-10 ಎಕರೆಗೆ 10 ಕಟ್ಟ ಬೀಳ್ತಾರೆ. ನೀರಾವರಿ ಜರ ಜಾಸ್ತಿ ಬೀಳ್ತಾರೆ ಸರ್. ತೊಗರಿ ಅಲ್ಲದೆ ಬೇರೆ ಏನು ಬೆಳಿತೀರಿ? ತೊಗರಿ ಅಲ್ಲದೆ ಅದೇ ಸರ್ ಗೋವಿನ ಜೋಳ. ಗೋವಿನ ಜೋಳ ಚಲೋ ಬೀಳುತ್ತಾರೆ. ಗೋವಿನ ಜೋಳ ಏನೂ ಇಲ್ಲ ಅಂದ್ರೆ ಯಾಕೆ ಒಂದು ಪಾಕೆಟ್ಗೆ ಒಂದು 30 ಕಟ್ಟ ಆರಾಮ, ಮಿನಿಮಮ್ 30-35 ಕಟ್ಟ ಆಗ್ಬೇಕ್ರಿ ಸಲ. ಇವೆಲ್ಲ ಬೆಳೆಯೋದಕ್ಕೆ ಆಧುನಿಕ ಕೃಷಿ ಕ್ರಮಗಳು ಏನೇನು ಬಳಸ್ತೀರ? ಆಧುನಿಕ ಕೃಷಿ ಕ್ರಮಗಳು ಎಲ್ಲ ಎಡಿ ಮುಖಾಂತರ ಸರ್, ಡಿಬ್ಬಿ ಎಲ್ಲ ಟ್ರಾಕ್ಟರ್ ಮುಖಾಂತರ ಬಿತ್ತದ್ರಿ. ಬಿತ್ತಿ ಎಡಿ ಎತ್ತಗಳು ಅದಾರ, ಎತ್ತಗಳ ಮುಖಾಂತರ ಎಡಿ ಡಿಬ್ಬಿ ಮಾಡ್ತೇವ್ರಿ. ಅಂದ್ರೆ ಎಡಿ ಡಿಬ್ಬಿ ಆದ್ರೆ ಏನತ್ತಾರ ಸರ್, ಲಾಗೋಡಿ ಲೇಬರ್ ಸಮಸ್ಯೆ ಕಮ್ಮಿ ಹತ್ತಾರೆ, ಕಸ ತೆಗೆಯೋದು ಕಮ್ಮಿ ಹತ್ತಾರೆ ಕಳೆಗಳು. ಹಿಂಗಾಗಿ ನಾವು ಒಕ್ಕಲ್ತನ ಇದ್ರಿಂದ ಭಾಳ ಅನುಕೂಲ ಅದ ಸರ್. ಒಕ್ಕಲ್ತನ ಇದ್ದಿಲ್ಲ ಅಂದ್ರೆ ಎಲ್ಲ ಲೇಬರ್ ಮಗರ್ ಸಮಸ್ಯೆ ಭಾಳ ಆಗ್ತಾರೆ ಸರ್. ಲೇಬರ್ ಪೇಮೆಂಟ್ ಜಾಸ್ತಿ ಅದರಿ. ಇದ್ರ ನಡುವೆ ಏನೇನು ಬೆಳಿತೀರಾ? ತರಕಾರಿ ಏನಾದ್ರು ಬೆಳಿತೀರಾ? ತರಕಾರಿ ಏನಿಲ್ಲ ಸರ್. ತರಕಾರಿ ನಾವು ಮಾರ್ಕೆಟಿಂಗ್ ದೂರ ಆಗ್ತದಿಲ್ಲ ಸರ್. ಸಿಟಿ ಲೆವೆಲ್ ಮಣಿಪುರದಾಗ ತರಕಾರಿ ಎಲ್ಲ ಥರ ಮಾಡ್ಕೋತೇವ್ರಿ ನಾವು. ಹೀರಿಕಾಯಿ ಮಾಡ್ತೇವ್ರಿ, ಚಳುಕಾಯಿ, ಬೆಂಡಿ, ಸೋಂತಿ, ಮೆಣಸಿನ ಗಿಡ, ಈ ಎಲ್ಲ ಥರ ಮಾಡ್ಕೋತೇವ್ರಿ. ಮಣಿಪುರದಾಗ ಏನು ಹತ್ತೋ ಎಲ್ಲ ಮಾಡ್ಕೋತೇವ್ರಿ. ಈಗ ದ್ರಾಕ್ಷಿ ಬೆಳಿತಿರಲ್ಲ, ಅದನ್ನೆಲ್ಲ ಏನು ಮಾಡ್ತೀರಾ ಆ್ಯಕ್ಚುಲಿ? ದ್ರಾಕ್ಷಿ ಎಲ್ಲ ಮನುಕಿ ಮಾಡ್ತೇವ್ರಿ ಸರ್. ಮನುಕಿ ಮಾಡಿ ಎಲ್ಲ ಇಲ್ಲೇ ರೆಡಿ ಮಾಡ್ಕೋತೇವ್ರಿ. ಎಲ್ಲ ಶೆಡ್ ಅದಾವ್ರಿ, ಶೆಡ್ನಾಗ ಡಿಪ್ಪಿಂಗ್ ಮಾಡಿ ಶೆಡ್ನಾಗ ಹಾಕ್ರಿ. ಒಂದು 10-12 ದಿವ್ಸಕ್ಕೆ ಬರ್ತಾರೆ. ಐದು ನೆಟ್ಟಿಂಗ್ ಮಾಡಿ, ಐದು ಬಾಕ್ಸ್ ಮಾಡಿ, ಐದು ಮಾರ್ಕೆಟಿಗೆ ಬಿಜಾಪುರ, ಸಾಂಗ್ಲಿ ಕಳಿಸ್ತೇವ್ರಿ. ರೇಟ್ ಇತ್ತಂದ್ರೆ ಅವಾಗ ಮಾರ್ತೀವ್ರಿ ಸರ್. ರೇಟ್ ಇದ್ದೀರ ಅಂದ್ರೆ ನಮಗೆ ರೇಟ್ ಯಾವಾಗ ಬರ್ತದೆ ಕೋಲ್ಡ್ ಸ್ಟೋರಾಗ ಕಳಿಸ್ತೇವ್ರಿ. ಯಾವಾಗ ರೇಟ್ ಬರ್ತದೆ ಅವಾಗ ಮಾರ್ತೇವ್ರಿ. ಎಷ್ಟು ಮನುಕ ಮಾಡಿದ್ರ? ಈ ಸಲ 40 ಟನ್ ಆಗಿದ್ರಿ ಸರ್. ನಮ್ಮದು 8 ಎಕರೆ ಐತ್ರಿ, 8 ಎಕರೆಗೆ 40 ಟನ್ ಆಗಿದ್ರಿ. ಈ ಸಲ ಮತ್ತೆ ಹೊಸ ಲಾಗಣವ್ರಿ. ಈ ಸಲ ನೋಡ್ಬೇಕ್ರಿ ಸರ್ ಮಳೆ ಹೆಚ್ಚ ಕಮ್ಮ ಏನು ಹೆಂಗೆ ಹೆಂಗೆ ಆಗ್ತಾವ ಏನು. ಹೋದ ಸಲ 40 ಟನ್, 1 ಎಕರೆಗೆ 5 ಟನ್ ಬಿದ್ದಾರೆ ಸರ್. ಹೋದ ಸಲ ಎಕರೆಗೆ 5 ಟನ್ ಬಿದ್ದಿದ್ಯಾ? ನಿಮಗೆ ಇದು ಹೆಂಗೆ ಸಿಕ್ತದೆ ದರ? ದರ ಈ ಸಲ ರೇಟ್ ಕಡಿಮೆ ಇತ್ತು ಸರ್. ಕಡಿಮೆ ಇದ್ರು 170 ರೂಪಾಯಿ ಮಾರಿದ್ರಿ ಸರ್ ಈ ಸಲ. ಕಡಿಮೆ ಹೋದ ವರ್ಷ 225-230 ತನಕ ಮಾರಿದ್ರಿ ಸರ್. ಈ ವರ್ಷ 180 ತನಕ ಹೈಯೆಸ್ಟ್ ಮಾರಿದ್ರಿ. ಈ ದರ ಇಳಿಕೆ ಏನಕ್ಕೆ ಆಯ್ತು? ದರ ಇಳಿಕೆ ಅಂದ್ರೆ ಇಳುವರಿ ಜಾಸ್ತಿ ಐತ್ರಿ ಸರ್. ಅಂದ್ರೆ ಏನು ಪೈಲ್ ನಮ್ಮ ಊರಲ್ಲಿ ಹೇಳ್ರಿ, ಪೈಲ್ 6 ಜನ ದ್ರಾಕ್ಷಿ ಸರ್. ಈ ಕಮ್ಮಿ ಆಳಾಗ ಎಟ್ರಿ ಸರ್, 1-20 ಎಕರೆ ದ್ರಾಕ್ಷಿ ಇತ್ತು, ಈಗ 400 ಎಕರೆಗೆ ಬಂದಾರೆ ನಮ್ಮೂರ. ಹಿಂಗಾಗಿ ಎಲ್ಲಾರು ದ್ರಾಕ್ಷಿ ಹೆಚ್ಚಾಗಿ ಹೋದ ಸಲ ಅಂತ ಇಳುವರಿ ಎಲ್ಲರೂ ಫುಲ್ ಬಂದಾರ ಸರ್. ನಾ 3 ಟನ್ ಹಿಡ್ಕೊಂಡು 6 ಟನ್ ತಕ್ಕ ಇಳುವರಿ ಬಂದವ. ಹಿಂಗಾಗಿ ಮಾರ್ಕೆಟ್ ಮಾಲ್ ಭಾಳ ಹೊಂಡನ್ ರೇಟ್ ಜರ ಕಡಿಮೆಗೆ ಸರಿ ಸರ್. ಈಗ ಅಣ್ಣಾರಯ್ಯ ಅವರೇ, ಈಗ ನೀವು ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ, ಅಂದ್ರೆ ಕಬ್ಬು ಬೆಳಿತಿದ್ದೀರಾ, ದ್ರಾಕ್ಷಿ ಬೆಳಿತಿದ್ದೀರಾ, ಇನ್ನ ಹಲವಾರು ಬೆಳೆಗಳನ್ನ ಬೆಳಿತಾ ಇದ್ದೀರಾ, ಇವೆಲ್ಲ ಕೃಷಿ ಚಟುವಟಿಕೆ ಮಾಡ್ಲಿಕ್ಕೆ ನೀವು ಏನಾದರೂ ತರಬೇತಿ ತಗೊಂಡಿದ್ದೀರಾ, ಹೇಗೆ? ತರಬೇತಿ ಆತ್ಮ ಇಲ್ಲಾಗಿನ ತರಬೇತಿ ಸರ್. ನಮ್ಮ ಪಟ್ಟಣ ಶೆಟ್ಟಿ ಸರ್ ತರಹಾರಿ ಅಧ್ಯಕ್ಷರು, ಅವ್ರ ಕಡೆ ಎಲ್ಲ ಥರ ತರಬೇತಿ ತೊಗೊಂಡಿದ್ದಾರೆ. ದ್ರಾಕ್ಷಿ ಬದ್ದಲ ಸಿರಿಧಾನ್ಯಗಳು ಬದ್ದಲ ಎಲ್ಲ ಥರ ತರಬೇತಿ ತೊಗೊಂಡಿದ್ದಾರೆ. ಅವರು ವಾರಕ್ಕೊಂದು ಜೂಮ್ ಮೀಟಿಂಗ್ ತೊಗೋತಾರೆ ಸರ್, ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳ ಕಡೆ ಜೂಮ್ ಮೀಟಿಂಗ್ ತೊಗೋತಾರೆ, ಅದ್ರ ಪ್ರಕಾರ ಮಾಹಿತಿ ತೊಗೊಂಡು ಮಾಡ್ತಾರೆ ಸರ್. ಏನೇನು ತರಬೇತಿ ಸಿಗುತ್ತೆ ನಿಮಗಲ್ಲಿ? ತರಬೇತಿ ದ್ರಾಕ್ಷಿ ಬದ್ದಲ್ ತರಬೇತಿ ಹೇಳ್ತಾರೆ ಸರ್, ಮೆಣಸಿನಿಂಡು ಬದ್ದಲ್ ಹೇಳ್ತಾರೆ, ಗೋವಿನಜೋಳ ಬದ್ದಲ್ ಹೇಳ್ತಾರೆ, A to Z ಏನು ಬೇಕೋ ಅದೆಲ್ಲ ಥರ ತರಬೇತಿ ಹೇಳ್ತಾರೆ. ವಾರಕ್ಕೊಂದು ಕಂಪಲ್ಸರಿ ತೊಗೋತಾರೆ, ಎಲ್ಲ ಥರ ತರಬೇತಿ ಹೇಳ್ತಾರೆ. ಈಗ ಆ ತರಬೇತಿಯಿಂದ ನಿಮ್ಗೇನಾದ್ರು ಉಪಯೋಗ ಆಗಿದೆಯಾ? ಭಾಳ ಆಗಿದೆ ಸರ್, ಆ ತರಬೇತಿಯಿಂದ ನಮಗೆ ಇಳುವರಿ ಜಾಸ್ತಿ ಆಗಿದೆ ರೀ. ಉಪಯೋಗ ಭಾಳ ಆಗಿದೆ ತರಬೇತಿಯಿಂದ. ಟೈಮ್ ಟು ಟೈಮ್ ಮಾಡ್ತಾಯಿದ್ರಿ ಸರ್, ಟೈಮ್ ಟು ಟೈಮ್ ಮಾಡೋದ್ರಿಂದ ತರಬೇತಿ ತೊಗೊಂಡು ಅದರಿಂದ ಉತ್ಪನ್ನ ಹೆಚ್ಚಾಗಿದ್ದಾರೆ ಸರ್. ಈಗ ಒಂದು ಉದಾಹರಣೆ ಕೊಡಬೇಕಾದ್ರೆ, ಈಗ ದ್ರಾಕ್ಷಿ ಬೆಳೆ, ಸೊ ಅದಕ್ಕೆ ನಿಮಗೆ ಹೇಗೆ ಅನುಕೂಲ ಆಗಿದೆ? ದ್ರಾಕ್ಷಿ ಬೆಳೆಯಿರಿ ಸರ್ ಅಂದ್ರೆ ಟೈಮ್ ಟು ಟೈಮ್ ಮಾಡೋದ್ರಿಂದ ಒಂದು ಎಕರೆಗೆ ಮ್ಯಾಕ್ಸಿಮಮ್ ಏನು ಬೆಳೆದಿಲ್ಲ ಅಂದ್ರೂ ನಾವು 5 ಟನ್ ಅಂತೂ ಬೆಳೆದಿರಿ ಸರ್. ಅವು ಯಾವ ಪ್ರಕಾರ ಕಡ್ಡಿ ತಯಾರು ಮಾಡ್ಕೋಬೇಕು, ಯಾವ ಪ್ರಕಾರ ಎಷ್ಟು ಚಟ್ನಿ ಹೊಡಿಬೇಕು, ಎಷ್ಟು ಕಣ್ಣು ಇಟ್ಟು ಹೊಡಿಬೇಕು ಚಟ್ನಿ, ಆ ಪ್ರಕಾರ ನಮ್ಗೆ ಆತ್ಮ ಇಲಾಖೆ ಎಲ್ಲ ಮಾಹಿತಿ ಕೊಡ್ತಾರೆ ಸರ್. ಅದ್ರ ಪ್ರಕಾರ ಮಾಡಿದೀವಿ ರೀ, ಇಳುವರಿ ಚಲೋ ಬಂದಾರೆ ಸರ್. ನೋಡಿ ಈ ಸಲ ನಮ್ಗೆ ಹೋದಾಗ ಎಕರೆಗೆ 5.5 ಟನ್ ತಗ ಬಿದ್ದಾರೆ ಸರ್ ಇಳುವರಿ. ಒಂದು ಎಕರೆ ಮನಿಕೆ ಮಾಡ್ತೇವ್ರಿ, ಎಲ್ಲ ಮಾರ್ಕೆಟಿಂಗ್ ಮಾಲಲ್ರಿ, ಎಲ್ಲ ಮನಿಕೆ ಮಾಡ್ತೇವ್ರಿ. ಈಗ ಹಿಂದೆ ತರಬೇತಿ ಇರಲಿಲ್ಲ ಕೃಷಿ ಪ್ರಾರಂಭ ಮಾಡಿದಾಗ, ಅವಾಗ ಹೇಗಿತ್ತು, ಇವಾಗ ಹೇಗಿದೆ? ಅವಾಗ ಇಳುವರಿ ಕಡಿಮೆ ಆಗ್ತಿತ್ತು ಸರ್, ಇಷ್ಟು ತಂತ್ರಜ್ಞಾನ ಮುಂದುವರೆದಿಲ್ಲ ಹಾಳಾಗಿ. ಈಗ ಎಲ್ಲ ಥರ ತಂತ್ರಜ್ಞಾನ ಮುಂದುವರೆದ್ರಿ, ಎಲ್ಲ ಥರ ಮಾಹಿತಿ ಕೊಡೋರು ಹಾರಿ, ಮಾಹಿತಿ ಕೊಡೋದ್ರಿಂದ ಆನ್ಲೈನ್ ಜೂಮ್ ಮೀಟಿಂಗ್ ತೊಗೋತಾರೆ, ಇದರಿಂದ ನಮಗೆ ಉತ್ಪನ್ನ ಜಾಸ್ತಿ ಅನಿಸ್ಯಾರ. ಈಗ ನೀವು ಸಾಕಷ್ಟು ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ತಗೊಂಡಿದ್ದೀರ, ಯಾವ್ಯಾವ ಪ್ರಶಸ್ತಿ ಬಂದಿದೆ ನಿಮಗೆ? ಪೆಹ್ಲೇದಾಗಿ ತಾಲೂಕು ಮಟ್ಟಕ್ಕೆ ತೊಗೊಂಡಿದ್ದಾರೆ ಸರ್, ಯಾಕಂದ್ರೆ ನಮ್ಮ ದನಗಳು ಭಾಳವ್ರಿ, ಎಲ್ಲ ಥರ ಸಾವಯವ ಮಾಡ್ತೀವಿ. ಸಾವಯವದಿಂದ ಆತ್ಮ ಇಲಾಖೆದಿಂದ ನಮ್ಮ ತಾಲೂಕು ಮಟ್ಟದ ತೊಗೊಂಡ್ರಿ ಸರ್. 2018 2021 ಜಿಲ್ಲಾ ಮಟ್ಟದ ಪ್ರಶಸ್ತಿ ತೊಗೊಂಡಿದ್ದಾರೆ ಸರ್. ಎಲ್ಲ ಸಾವಯವ ಹೆಚ್ಚು ವಾಪರಿಸ್ತಾರೆ, ಅಂದ್ರೆ ನಾವು ರಾಸಾಯನಿಕ ಹೆಚ್ಚು ವಾಪರಿಸಲ್ಲ. ಎಲ್ಲ ಥರ ಸಾವಯವ ಮಾಡ್ತೀವ್ರಿ, ಸಗಣಿ, ಗೋಮೂತ್ರ, ಕಡ್ಲಿಬೇಳೆ ಹಿಟ್ಟು, ಬೆಲ್ಲ, ಈ ಥರ ಎಲ್ಲಕ್ಕೆ ಎಲ್ಲ ನೆನೆಕಿ 7 ದಿವಸ ಇಡ್ತೇವ್ರಿ. ಎಳಕ್ಕಿಟ್ಟು ಎಲ್ಲ ಬೆಳೆ ಮುಖಾಂತರ ಡ್ರಿಪ್ ಮುಖಾಂತರ ಕುಡಿತೇವ್ರಿ, ಇಲ್ಲಾಂದ್ರೆ ಅದು ನಾಸಿಕ್ದು ಒಂದು ಟ್ಯಾಂಕ್ ತಂದಿರೋ ಟ್ರ್ಯಾಕ್ಟರ್ ಮುಖಾಂತರ. ಆ ಥರ ಡೈರೆಕ್ಟ್ ಒಬ್ಬರು ಟ್ರ್ಯಾಕ್ಟರ್ ಚಾಲು ಮಾಡ್ಕೊಂಡು ಹೋದ್ರೆ ಸಾಕ್ರಿ, ಎಲ್ಲ ಆಟೋಮೆಟಿಕ್ ಗಿಡಕ್ಕೆ ಬೀಳ್ತಾರೆ ಸರ್. ಹೀಗಾಗಿ ನಮಗೆ ರಾಸಾಯನಿಕ ಹೆಚ್ಚು ಅವಲಂಬನೆ ಇಲ್ಲ ಸರ್, ಒಟ್ಟು ಸಾವಯವದ ಮ್ಯಾಗ ನಾವು ಹೆಚ್ಚು ಇದು ಮಾಡ್ತೇವೆ ಸರ್. ಈಗ ನಮ್ಮ ರೈತ ಬಾಂಧವರು ನಿಮ್ಮ ಅನುಭವನ ಹಂಚ್ಕೊಬೇಕು ಅಂದರೆ ನೀವು ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ? ನಂದು ಮೊಬೈಲ್ ನಂಬರ್ ಸರ್ 9900603058 ಸರ್. ರೈತ ಬಾಂಧವರೇ, ಅಣ್ಣಾರಾಯ್ ಅವರ ಮೊಬೈಲ್ ಸಂಖ್ಯೆ 9900603058. ಈ ನಂಬರ್ಗೆ ಕರೆ ಮಾಡಿ ಅವರ ಅನುಭವನ ನೀವು ತಿಳ್ಕೊಬೋದು. ಒಳ್ಳೆಯದು ಅಣ್ಣಾರಾಯ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಕೊಟ್ರೆ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಈಗ ಕೇಳಿ ಜಾನಪದ ಸಂಗೀತವನ್ನ. ಭೀಮಪ್ಪ, ಹನುಮಂತಪ್ಪ, ಆಜೂರ್ ಹಾಗೂ ತಂಡದವರಿಂದ ಹಂತಿ ಪದಗಳು. ಎಳಿಯ ಪರಸ ರಾಮಯಾರ ತೂಗಿದಿರ ಮನಗ್ವಾಲೋ, ಯಾರ ತೂಗಿದ್ರ ಮನಗಲ ಜೋಗಳ ಮಾಯಿ ಸತ್ಯವು ತೂಗಿದ್ರ ಸುಖ ನೀದ್ಯೋ. ಎಲ್ಲವ ನಿನ್ನ ಮಗ ಎಳೆಯ ಪರಸ ರಾಮಯಾರ ತೂಗಿದ್ರ ಮನಗಲೋ, ಯಾರ ತೂಗಿದ್ರ ಮನಗಲ ಬಾಯಿ ಸತ್ಯವು ತೂಗಿದ್ರ ಸ್ವಪ್ನೇ ದೋ. ಕ್ಯಾಲ ಸಂಗ ಕ್ಯಾದಿಗಿ ಹೊನ್ ವಾಡ ಮಲ್ಲಿಗಿ ಕಡಿಯ ಬಿಜರಿಗಿ ಕಣಿಗಿ ಲೋ, ಕಡಿಯ ಬಿಜ್ಜರಿಗಿ ಕಣಿಗಿರ್ದಾಸಳದುವ ಮಾಡಿಯಲ್ಲೌನ ತುರಿಬಿಯೋ ಕ್ಯಾರ ಸಂಗ ಕ್ಯಾರಿಗೆ ಹೊನವಾಡ ಮಲ್ಲಿಗೆ ಕಡಿಯ ಬೇಜರಿಗೆ ಕಣಿಯೇಲೋ ಕಡಿಯ ಬೇಜರಿಗೆ ಕಣಿಯಿಲ್ಲದ ಜಳದು ಆ ಮಾಡಿ ಅಲ್ಲವನ ತುರ್ಬಿಯೋ ಸಗಲಿನ ಮ್ಯಾಲ ಹಾದ ಹಾದವನ್ಯಾರೋ ಪಾದ ಮೂಡ್ಯಾವೋ ಪರಿ ಪರ್ಯೋ ಪಾದ ಮೂಡ್ಯಾವೋ ಪರಿ ಪರಿ ಸುರಯ್ಯ ಹಾದ ಹೋಗ್ಯಾನೋ ಜಳ ಕಕೋ ಸಗಲಿನ ಮ್ಯಾಲ ಹಾದ ಹೋದವ ನ್ಯಾಲ ಪಾದ ಮುಡ್ಯಾವೋ ಪರಿಪಾರೋ ಪಾದ ಮುಡ್ಯಾವ ಪರಿ ಪರಿ ಸುರಯ್ಯ ಹಾದ ಹೋಗ್ಯಾನೋ ಜಳಕಕೋ ತುಂಬಿದ ಹೊಳಿಯಾಗ ಕೊಂಬ ಕ್ಯಾರಿಗಿ ಗರಿಯ ನಿಂಬಿಯ ಹೋಳ ನಿನ್ ಕಣ್ಣೋ ನಿಂಬಿಯ ಹೋಳ ನಿನ್ ಕಣ್ಣು ಪಲದಿನ್ನಿ ನಂದಿ ಬಸವಣ್ಣ ಹೌದೇನೋ ತುಂಬಿದ ಹೊಳೆಯಾಗ ಕೊಂಬ ಕ್ಯಾದಿಗಿ ಗರಿಯ ನಿಂಬಿಯ ಹೋಳ ನೆಲ ಕಾಣೋ ನಿಂಬಿಯ ಹೋಳ ನೆಲ ಕಣ್ಣು ಪಲದೆನ್ನೆ ನಂದಿ ಬಸವಣ್ಣ ಹೌದೇನೋ ಬಸವಣ್ಣನೇಣೂತಿ ಹೊಸ ಮಗಳ ನೀಲವ್ವ ಬಸುರಾದರ್ಯಂಗ ನಡುದಾಳೋ ಬಸುರಾದರ್ಯಂಗ ನಡುದಾಳ ನೀಲವ್ವ ಸ್ವಸಿ ಬಂದ ನೌಲ ಕುಣುದಾಂಗ ಬಸವಣ್ಣ ನೇಣುತಿ ಹೊಸ ಮಗಳ ನೀಲಮ್ಮ ಬಸರಾದರಂಗ ನಡೆದಾಳೋ ಬಸರಾದರಂಗ ನಡೆದಾಳ ನೀಲಮ್ಮ ಶಶಿವರದ ನವಲ ಕುಣಿದಾಂಗೋ ಕರಚಿ ಕಾಯಿ ಕರಿ ಅರಿವ ಕಟ್ಟಿಕೊಂಡ ಯರಿಯ ತುಳುದಾಳೋ ಯಮುನೂರೋ ಯರಿಯ ತುಳುದಾಳೋ ಯಮುನೂರ ಕೆರಿ ಮ್ಯಾದ ಸ್ಯರ್ಗ ಮರಿ ಮಾಡಿ ಉಣಿಸಾಳೋ ಕರುದ ಕರ್ಚಿನ ಕಾಯಿ ಕರಿಯರಿವ ಕಟ್ಟಿಕೊಂಡ ಯರಿಯ ತುಳುದಾಳೋ ಯಮುನೂರೋ ಯರಿಯ ತುಳುದಾಳೋ ಯಮುನೂರ ಕೆರಿ ಮ್ಯಾಲ ಶರ್ಗ ಮರಿ ಮಾಡಿ ಉಣಿಸಾಳೋ ತುಂಬಿದ ಕಣದಾಗ ರಂಬ್ಯಾರಿದಾರೋ ಬಂಬಿ ಚಿತ್ತರ್ದಾರಾಗೋಲೋ ಗ್ವಂಬಿ ಚಿತ್ತರ್ದಾರಾಗೋಲೆ ಎಳೆವಂತ ಗಂಬೀರಿಲ್ಲೇನೋ ಕಣದಾಗೋ ತುಂಬಿದ ಕಣದಾಗ ರಂಬ್ಯಾರಿದಾರೋ ಬಂಬಿ ಚಿತ್ತರ್ದಾರಾಗೋಲೋ ಗ್ವಂಬಿ ಚಿತ್ತರ್ದಾರಾಗೋಲ ಎಳಿಯಂತ ಗಂಬೀರಿಲ್ಲೇನೋ ಕಣದಾಗೋ ಬಾಳಿಕಾಯಿಯ ತಂದ ಸೀಳಿ ಸಕ್ಕರಿ ತುಂಬಿ ಬಾಳನಯಾಗ ಕಳಿವೀನೋ ಬಾಳನ ಕೈಯಾಗ ಕಳಿವೀನಾಯಿ ಸುರಯ್ಯ ಪಲ್ಲಕ್ಕಿ ಮುಂದ ಪನಿವಾರೋ ಬಾಳಿಕಾಯನ್ನು ತಂದು ಸೀಳಿ ಸಕ್ಕರಿ ತುಂಬಿ ಬಾಳನ ಕೈಯಾಗ ಕಳೆದಾಳು ಬಾಳನ ಕೈಯಾಗ ಕಳೆದಾಳ ಬಾಲೆ ಪಲ್ಲಕ್ಕೆ ಮುಂದ ಪನಿವ್ಯಾರೋ ಬೆಳನಿದ್ದರ ಊಟ ಖುಷಿಯನಿದ್ದರ ನಗೆ ಆಯಸುವ ಸಿಲಗೌರ ಗೆಳೆತಾನೋ ಯೇಸುವಾಸಿಲವರ ಗೆಳೆತನ ಕಟ್ಟಿದ್ರ ಬಿಸಿಲಾಗದಾರಿ ನಡೆದಂಗೋ ಬೆಳ್ಳನ ಎರಡೆತ್ತ ಬೆಳ್ಳಿಯ ಬರ್ಕೋಲ ಹಳ್ಳರ ವಲ ಹರಿಗ್ಯಾವೋ ಹಳ್ಳರ ವಲ ಹರಿಗ್ಯಾವ ಹೊಟ್ಟಿ ಹಸದಳ್ಳನ ಬಿಳಿಯತ್ತ ಬೆಳ್ಳಿಯ ಬರ್ಕೋಲ ಹಳ್ಳದ ವಲ ಹಸಿ ಮಾಡೋ ಹಳ್ಳದ ವಲ ಹಸು ಮಾಡಿ ಬೆಳ್ಳನ ಹೊಟ್ಟೆ